ಕಿತ್ತಳೆ ಹಾಗೂ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳ ಹತೋಟಿ ಹಾಗೂ ಬೆಳೆಗಳ ನಿರ್ವಹಣೆ ಇನ್ನು ಮುಂತಾದ ವಿಷಯಗಳ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾ ಸಿಎಸ್ ಕಾರ್ತಿಕ್ ಹಾಗೂ ಆರ್ ಶ್ರೀಧರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಈ ತೋಟಗಾರಿಕೆ ಬೆಳೆಗಳ ಒಂದು ನಿರ್ವಹಣೆ ಬಗ್ಗೆ ನೀವು ಮಾಹಿತಿಯನ್ನು ಪಡಿಬೋದು. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಕಾರ್ತಿಕ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಮತ್ತೊಬ್ಬ ವಿಜ್ಞಾನಿಗಳಾದ ಆರ್ ಶ್ರೀಧರ್ ಅವರು ಈಗ ನಮ್ಮ ನಿಲಯದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದರೆ ಈ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ತೋಟಗಳಲ್ಲಿ ಏನಾದರೂ ರೋಗಗಳ ಬಾಧೆ ಅಥವಾ ಕೀಟಗಳ ಬಾಧೆ ಅಥವಾ ಯಾವ ರೀತಿ ನಿರ್ವಹಣೆ ಮಾಡಬೇಕು ಈ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ನೀವು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಮಾಹಿತಿಯನ್ನು ಪಡಿಬೋದು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಮೊಬೈಲ್ ಸಂಖ್ಯೆಗಳು ಆಗಲಿ ಹೇಳಿದೆ, ಮತ್ತೊಮ್ಮೆ ನಾನು ಹೇಳ್ತೀನಿ 9448640273, ಮತ್ತೊಂದು ಸಂಖ್ಯೆ 9141970272. ಸರ್, ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ರೈತರಿಗೆ ಈ ತೋಟಗಾರಿಕೆ ಬೆಳೆಗಳು ನಾವು ಆಗಲೇ ಹೇಳಿದ್ವಿ, ತೆಂಗಿರ್ಬೋದು, ಬಾಳೆ ಇರ್ಬೋದು, ಅಡಿಕೆ ಇರ್ಬೋದು, ಈ ಸಾಕಷ್ಟು ಯಾವುದೇ ತೋಟಗಾರಿಕೆ ಬೆಳೆಗಳ ಈಗ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ನಾವು ಹೆಚ್ಚಿನ ಮಾಹಿತಿಯನ್ನು ನಾವು ನೀಡಬೇಕಾಗಿದೆ. ಅದು ಈ ವರ್ಷ ಸಾಕಷ್ಟು ಮಳೆಯಾಗಿದೆ ನಮಗೆ, ಪ್ರಾರಂಭದಿಂದಲೂ ಮಳೆ ಸಾಕಷ್ಟು ಆಗಿರೋದ್ರಿಂದ ಈ ತೋಟಗಳಲ್ಲಿ ಸಾಮಾನ್ಯವಾಗಿ ಈ ನೀರು ನಿಲ್ಲುವಂಥದ್ದು ಇಂಥ ಸಮಸ್ಯೆಗಳು ನಮ್ಮ ರೈತರು ಈ ಸರಿ ಅನುಭವಿಸಿದ್ದಾರೆ ಅಂತ ನಾವು ಅಂದ್ಕೊತೀವಿ. ಈ ಇಂಥ ಸಂದರ್ಭದಲ್ಲಿ ತೋಟಗಾರಿಕಾ ಬೆಳೆಗಳು ಯಾವ್ಯಾವ ಒಂದು ತೋಟಗಳಲ್ಲಿ ಏನೇನು ಸಮಸ್ಯೆಗಳು ಆಗ್ತವೆ, ಯಾವ ರೀತಿ ನಿರ್ವಹಣೆ ಮಾಡಬೇಕು? ಸರ್ ಕಾರ್ತಿಕ್ ಅವರು, ಈಗ ಅಡಿಕೆ ಅಥವಾ ತೆಂಗು ತಗೊಂಡ್ರೆ ಈ ಸಂದರ್ಭದಲ್ಲಿ ಹೇಗೆ ನಿರ್ವಹಣೆ ಮಾಡಿದ್ರೆ ರೈತರಿಗೆ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತೀರಾ? ಮೊದಲನೇದಾಗಿ ಈ ವರ್ಷ ನಾವು ಏನು ಅತಿವೃಷ್ಟಿ ನೋಡ್ತಾ ಇದ್ದೀವಿ ಎಲ್ಲ ಕಡೆ. ಹೌದು, ಸತತ 125 ವರ್ಷಗಳ ನಂತರ 96.84 ಸೆಂಟಿಮೀಟರಷ್ಟು ಮಳೆ ಆಗಿದೆ ಈ ಭಾಗದಲ್ಲಿ. 1897 ಇಷ್ಟು ಮಳೆಯನ್ನು ಈ ಪ್ರದೇಶ ನೋಡಿರುತ್ತೆ. ಆದ್ರಿಂದ ಈ ನಾವು ಏನು ಈ ಭಾಗದಲ್ಲಿ ಅತಿವೃಷ್ಟಿಯನ್ನು ಕಾಣ್ಬೋದು, ತುಂಬಾ ಮಳೆ ಮತ್ತೆ ಎಲ್ಲ ಕಡೆ ನೀರು ನಿಂತಿರುತ್ತೆ ತೋಟಗಳಲ್ಲಿ, ತೋಟಗಳೆಲ್ಲ ಮುಳುಗೋಗಿದ್ದಾವೆ ಅದರಿಂದ ಮುಕ್ಕಾಲು ಭಾಗ. ಸೊ ಅತಿವೃಷ್ಟಿಯಿಂದ ಆಗುವ ಮುಖ್ಯ ಬಾಧೆಗಳೇನು ಅಂದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಡಿಕೆಯಲ್ಲಿ. ಮೊದಲನೇದಾಗಿ ಇಳುವರಿ ಕಡಿಮೆ ಆಗುತ್ತೆ, ಆಮೇಲೆ ಬುಡ ಕೊಳಿತಾ ಹೋಗುತ್ತೆ, ಯಾಕಂದ್ರೆ ಬೇರುಗಳು ಉಸಿರಾಟಕ್ಕೆ ಸಹಾಯ ಮಾಡಲ್ಲ, ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತವೆ. ಆಮೇಲೆ ಕಾಯಿಗಳು ಸಹ ಸೀಳ್ತಾ ಹೋಗ್ತವೆ, ಆಮೇಲೆ ಕಾಯಿ ಉದುರುವುದು. ಸೊ ಕಾಯಿ ಉದುರೋದಾಗಿರ್ಬೋದು, ಕಾಯಿ ಸೀಳೋದಾಗಿರ್ಬೋದು, ಬುಡ ಎಲ್ಲ ಕೊಳಿತಾ ಹೋಗುತ್ತೆ. ಯಾಕಂದ್ರೆ ಇದು ಏನಕ್ಕೆ ಮೇನ್ ಕಾರಣ ಅಂದ್ರೆ ಗಿಡದ ಬೇರು ಉಸಿರಾಟಕ್ಕೆ ತೊಂದರೆ ಆಗ್ತಾ ಹೋಗುತ್ತೆ. ಆದ್ರಿಂದ ಮೊದಲನೇದಾಗಿ ರೈತ ಬಾಂಧವರು ಈ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಬಸಿಗಾಲುವೆಗಳನ್ನ ಮಾಡ್ಕೋತಾ ಹೋಗ್ಬೇಕು ತೋಟದಲ್ಲಿ. ಬಸಿಗಾಲುವೆಗಳು ಅಂದ್ರೆ ಈಗ ನಾವು ಎರಡು ಅಂತರದ ಅಡಿಕೆ ಸಾಲುಗಳ ನಂತರ ಒಂದು ಬಸಿಗಾಲುವೆ ಅಂದ್ರೆ ಒಂದಡಿ ಅಗಲ ಆಗಿರ್ಬೋದು, 2 ಅಡಿ ಆಳ. ಈ ತರ ಬಸಿಗಾಲುವೆಗಳನ್ನು ಪ್ರತಿ 2 ಸಾಲಿನ ಅಡಿಕೆ ತೋಟದಲ್ಲಿ ಅಡಿಕೆಗಳ ಸಾಲಿನ ನಂತರ ಈ ಬಸಿಗಾಲುವೆಗಳನ್ನ ಮಾಡ್ಕೋಬೇಕಾಗುತ್ತೆ. ಆ ನಂತರದಲ್ಲಿ ಇನ್ನೇನ್ ನಾವು ಮಾಡ್ಬೋದು ಅಂದ್ರೆ ಜೈವಿಕ ಗೊಬ್ಬರ, ಬಸಿಗಾಲುವೆಯಲ್ಲಿ ನೀರು ಖಾಲಿಯಾದ ನಂತರ ಒಂದು ಕರೆ ಇದೆ, ಕರೆ ಸ್ವೀಕರಿಸಿ ಮತ್ತೆ ನಾವು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಖಂಡಿತ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಕಲ್ಲಪ್ಪ ಅಂತ ಹೇಳಿ, ಒಳಸರೆ ತಾಲೂಕು ಚನ್ನಪಟ್ಟಣದಿಂದ ಸರ್. ಕಲ್ಲಪ್ಪ ಅವರು ಚನ್ನಪಟ್ಟಣದಿಂದ, ಹೇಳಿ ಪ್ರಶ್ನೆ ಕೇಳಿ. ಒಳಸರೆ ಇದು ನಮ್ ತೋಟದಲ್ಲಿ ಪ್ರತಿ ವರ್ಷ 8-10 ಹಿಡಿಮುಂಡಿಗೆ ರೋಗ ಬಿದ್ದ್ಬಿಟ್ಟು ಅಡಿಕೆ ಗಿಡ ಹೋಗ್ತಿದ್ರು ಸರ್. ಅದು ಏನೇನ್ ಮಾಡಿದ್ರು ಹತೋಟಿ ಸಿಗ್ತಾ ಇಲ್ಲ, ಅದು ಪೂರಾ ಹತೋಟಿ ಸಿಗುತ್ತಾ ಅಥವಾ ಅದಕ್ಕೆ ಪರಿಣಾಮಕಾರಿ ಆದಂತ ಟ್ರೀಟ್ಮೆಂಟ್ ಏನಿದೆ ಅಂತ? ಇದೊಂದು ಲಘು ಪೋಷಕಾಂಶಗಳ ಕೊರತೆ. ಇಡಿ ಮುಂಡಿಗೆ ಅನ್ನೋದು ಏನು, ನಾವು ಎಲೆಗಳ ಗಾತ್ರ ಆಗಿರ್ಬೋದು, ಎಲೆಗಳ ಬೆಳವಣಿಗೆ ಎರಡೂ ಸಹ ತುಂಬಾ ಕುಂಠಿತವಾಗುತ್ತೆ. ಇದು ಲಘು ಪೋಷಕಾಂಶದ ಕೊರತೆ ಆಗಿರೋದ್ರಿಂದ ನೀವು ಸತು ಸಲ್ಫೇಟ್ ಈ ಬುಡಕ್ಕೆ ಹಾಕೋದಾದ್ರೆ ಒಂದು 10 ಗ್ರಾಂ ಸತು ಸಲ್ಫೇಟ್ನ ಬುಡಕ್ಕೆ ನೀರಿನಲ್ಲಿ ಕದರಿ ಹಾಕ್ಬೋದಾಗತ್ತೆ. ಅದೇ ನೀವು ಎಲೆಗಳಿಗೆ ಸ್ಪ್ರೇ ಮಾಡ್ತೀರಿ ಅಂದರೆ ಸಿಂಪಡಣೆ ಮಾಡೋದೇ ಆದರೆ 5 ಗ್ರಾಂ ಸತು ಸಲ್ಫೇಟ್ನ ಎಲೆಗಳಿಗೆ ಸಿಂಪಡಣೆ ಮಾಡ್ಬೋದು. ಬುಡಕ್ಕೆ ಹಾಕೋದಿದ್ರೆ 10 ಗ್ರಾಂನಷ್ಟು ಒಂದಡಿ ದೂರ ಅಡಿಕೆ ಕಾಂಡದಿಂದ 1 ಅಥವಾ 1.5 ಅಡಿ ದೂರದಲ್ಲಿ ಒಂದು ಪಾತಿ ಮಾಡಿಕೊಂಡು ಆ ಮುಖಾಂತರ ಗೊಬ್ಬರನ ಲಘು ಪೋಷಕಾಂಶನ ಕೊಟ್ಟಿದ್ದೆ ಆದಲ್ಲಿ ಇಡೀ ಮುಂಡಿಗೆಯನ್ನು ನೀವು ಹತೋಟಿಗೆ ತರ್ಬೋದಾಗಿರುತ್ತೆ. ಸಾಧಾರಣವಾಗಿ ಏನು ಭೂಮಿ ಫಲವತ್ತತೆ ಕ್ರಮೇಣ ಕಡಿಮೆ ಆದಂತೆ ಇದೇನಾಗುತ್ತೆ, ಮತ್ತೆ ನೀರಿನ ಅಂಶ ಹೆಚ್ಚಾದ್ರೆ, ನೀರು ನಿಂತ್ಕೊಳ್ಳೋಂಥದ್ದು ಪ್ರದೇಶದಲ್ಲಿ ಹೆಚ್ಚಾದ್ರೆ ಆಮೇಲೆ ಭೂಮಿ ಫಲವತ್ತತೆ ಕಡಿಮೆ ಆದರೆ ಹೀಗೆ ಸುಮಾರಷ್ಟು ಕಾರಣಗಳಿಂದ ಹಿಡಿಮುಂಡಿಗೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನೀವು ಫಲವತ್ತತೆನೇ ಹೆಚ್ಚು ಮಾಡ್ಕೊಳ್ಳೋಂಥದ್ದು ಅಂದ್ರೆ ನೀವು ಆದಷ್ಟು ಪೋಷಕಾಂಶಗಳನ್ನ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೆ, ಇದನ್ನು ದನವಿನ ಗೊಬ್ಬರ ಚೆನ್ನಾಗಿ ಕಳ್ತಿರೋಂಥ ದನವಿನ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರ ಈ ತರದನ್ನ ನೀವು ಭೂಮಿಗೆ ಸೇರಿಸ್ತಾ ಹೋಗೋದ್ರಿಂದ ಏನಾಗುತ್ತೆ, ಭೂಮಿ ಫಲವತ್ತತೆ ಚೆನ್ನಾಗಾಗ್ತದೆ ಮತ್ತೆ ಆಮೇಲೆ ಎಲ್ಲಾ ರೀತಿಯಿಂದ ಎಲ್ಲಾ ತರದ ಪೋಷಕಾಂಶಗಳು ಕೂಡ ಮರಕ್ಕೆ ಸಿಗ್ತಾ ಹೋಗ್ತದೆ. ಹೀಗೆ ಆಗೋದ್ರಿಂದ ನಿಮ್ಗೇನು ಈ ಹಿಡಿಮುಂಡಿಗೆ ಲಕ್ಷಣಗಳು ಏನು ಕಾಣುತ್ತೆ ಅದು ಕ್ರಮೇಣ ಕಡಿಮೆ ಆಗೋವಂಥದ್ದನ್ನ ಕಾಣ್ಬೋದು. ಸರ್ ಶ್ರೀ ಕಾರ್ತಿಕ್ ಅವರ ತಾವು ಹೇಳ್ತಿದ್ರೆ ಗೊಬ್ಬರ ನಿರ್ವಹಣೆ ಬಗ್ಗೆ ಯಾವ ರೀತಿ ಗೊಬ್ಬರ ಕೊಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ನಾನು ಆವಾಗಲೇ ಹೇಳ್ತಿದ್ದಾಗ ಜೈವಿಕ ಗೊಬ್ಬರ ನಾವು ಏನು ರಾಸಾಯನಿಕಗಳನ್ನ ಬಳವಣಿಗೆ ಮಾಡೋದಕ್ಕಿಂತ ಮುಂಚೆ ಈ ಅರ್ಕ ಜೈವಿಕ ಗೊಬ್ಬರ ಅಂತ ಸಿಗುತ್ತೆ, ಎಲ್ಲ ಕಡೆ ಹಾಪ್ಕಾಮ್ಸಲ್ಲಿ ಇದು ಲಭ್ಯ ಇರ್ತದೆ. ಈ ಅರ್ಕ ಜೈವಿಕ ಗೊಬ್ಬರನ ನಾನು ಬಸಿಗಾಲ್ವೆ ನಂತರದಲ್ಲಿ ಬಸಿಗಾಲ್ವೆ ಮಾಡಿ ನೀರನ್ನು ಹೊರಹಾಕಿದ ನಂತರ 60 ಗ್ರಾಂ ಪ್ರತಿ ಗಿಡಕ್ಕೆ 1.5 ಅಥವಾ 2 ಅಡಿ ದೂರದಲ್ಲಿ ಬುಡದಿಂದ ಒಂದು ಪಾತಿ ಮಾಡಿಕೊಂಡು ಕೊಡಬೇಕಾಗತ್ತೆ. ಮತ್ತೆ ಬೇವಿನಿಂಡಿನೂ ಸಹ ನಾವು ಯಾವಾಗ ಉಳುಮೆ ಮಾಡ್ತೀವಿ ಅವಾಗಲೇನೆ 1.5 ಕೆಜಿ ಅಡಿಕೆಯಲ್ಲಿ 1.5 ರಿಂದ 2 ಕೆಜಿ ಕೊಡಬೇಕಾಗತ್ತೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ, ಯಾಕಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದಂಗೆ ಮಣ್ಣಿನ ಫಲವತ್ತತೆ ಸಹ ಯಾವಾಗಲೂ ನಾವು ಬೆಳವಣಿಗೆಯನ್ನು ನೋಡ್ಬೋದಾಗುತ್ತೆ. ಆಮೇಲೆ ನಾವು ಮಣ್ಣಿನ ರಸಸಾರ ಜಾಸ್ತಿ ಇದ್ರೆ 200 ಕೆಜಿ ಜಿಪ್ಸಮ್ ಪ್ರತಿ ಎಕರೆಗೆ, ಅದೇ ನಾವು 1 ಗುಣಿಗೆ ಹಾಕ್ತೀವಿ ಅಡಿಕೆಯಲ್ಲಿ ಅಂದ್ರೆ 500 ಗ್ರಾಂ ಅಷ್ಟು ಜಿಪ್ಸಮ್ ಸಾಕಾಗುತ್ತೆ. ಆಮೇಲೆ ಅತಿವೃಷ್ಟಿ ಜಾಸ್ತಿ ಇರೋದ್ರಿಂದ ನಾವು ಮತ್ತೆ ಇನ್ನೂ ಒಂದಷ್ಟು ಕೆಮಿಕಲ್ ಅಂತ ಏನು ನಾವು ಕೊಡ್ತೀವಿ ಅಂದ್ರೆ ಕ್ಲೋಮಜೋನ್ ಅಂತ ಒಂದು ಶಿಲೀಂದ್ರನಾಶಕ, ಇದು 3 ಗ್ರಾಂ ಕ್ಲೋಮಜೋನ್ ಅನ್ನೋದು 3 ಗ್ರಾಂನಷ್ಟು ಕೊಡ್ಬೋದಾಗುತ್ತೆ. ಆಮೇಲೆ ತಾಮ್ರದ ಕಾಪ್ಸಿ ಆಕ್ಲೋರೈಡ್ ಅಂದ್ರೆ COC ಅಂತ ಹೇಳ್ತೀವಿ, ಕಾಪರಾಕ್ಸಿ ಕ್ಲೋರೈಡ್, ಇದು ಅಷ್ಟೇ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಸಿಂಪ ಕರಗಿಸ್ಬಿಟ್ಟು ಇದನ್ನು ಬುಡಕ್ಕೆ ಕೊಡ್ಬೋದಾಗುತ್ತೆ. ಆಮೇಲೆ ಹೊಂಬಾಳೆಗೆ ನಾವು ಸಿಂಪಡಣೆ ಮಾಡ್ತೀವಿ ಅಂದ್ರೆ ಅಡಿಕೆಯಲ್ಲಿ, ಇದಕ್ಕೂ ಅಷ್ಟೇ ತಾಮ್ರದ ಕಾಪ್ಸಿ ಆಕ್ಲೋರೈಡ್ ಅಂದ್ರೆ COC, ಇದು ಸಹ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಕದ್ರಿಸ್ಬಿಟ್ಟು ಇದನ್ನ ಸಿಂಪಡಣೆ ಮಾಡಿದ್ರೆ ಈ ಸಮಯದಲ್ಲಿ ಅತಿವೃಷ್ಟಿ ಸಮಯದಲ್ಲಿ ನಾವು ಬೆಳೆಗಳನ್ನ ಉಳಿಸ್ಕೋಬೋದಾಗಿರುತ್ತೆ. ಸರ್ ಶ್ರೀಧರ್ ಅವರು, ಈಗ ನಮಗೆ ಹಣ್ಣಿನ ಬೆಳೆಗಳು ಅಂತ ನಾವು ಅಂದರೆ ಈಗ ಮಾವು ಇರ್ಬೋದು, ಸಪೋಟ ಇರ್ಬೋದು, ಸೀಬೆ ಇರ್ಬೋದು, ನಾವು ಈ ಥರ ಹಣ್ಣಿನ ಬೆಳೆಗಳು ಅದು ಒಂದು ಟೈಮ್ ಇರುತ್ತೆ, ನಿರ್ದಿಷ್ಟ ಅವಧಿಯಲ್ಲಿ ಬರುತ್ತೆ, ಉಳಿದಂತೆ ಬೇರೆ ಸಮಯದಲ್ಲಿ ಅವನ್ನ ನಿರ್ವಹಣೆ ಮಾಡೋದು ರೈತರ ಒಂದು ಕೆಲಸ ಆಗಿರುತ್ತೆ. ಈಗ ಯಾವ ಸಂದರ್ಭದಲ್ಲಿ ಇಂಥ ಈಗ ಸಾಕಷ್ಟು ಮಳೆ ಆಗಿದೆ, ಅವು ತೋಟಗಳಲ್ಲೆಲ್ಲ ನೀರು ನಿಂತಿರ್ತವೆ, ಈಗ ಏನು ಮಾವು ಇರ್ಬೋದು ಅಥವಾ ಸೀಬೆ ಇರ್ಬೋದು, ಸಪೋಟ, ಮೂಸಮ್ಮಿ, ಪಪ್ಪಾಯ, ಇಂಥ ಯಾವ ರೀತಿ ಮಾಡಬೇಕಾಗುತ್ತೆ? ಹೌದು ಸರ್, ಖಂಡಿತ ನೀವು ಹೇಳಿದಾಗೆ ನಾವು ಆಗಲೇ ನಮ್ಮ ಡಾಕ್ಟರ್ ಕಾರ್ತಿಕ್ ಅವರು ಕೂಡ ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಬಸಿಕಾಲುವೆಗಳನ್ನು ನಿರ್ಮಾಣ ಮಾಡ್ಕೋಬೇಕು ಅಂತ. ಯಾವುದೇ ಬೆಳೆ ಮಾಡೋದಾದರೂ ಕೂಡ ನಮ್ಮ ಜಮೀನಿನಲ್ಲಿ ಏನಾದರೂ ಹೆಚ್ಚಾಗಿ ನೀರು ನಿಲ್ಲುತ್ತೆ ಅಂತಂದ್ರೆ ಅದು ಯೋಗ್ಯವಾದ ಅಲ್ಲದೆ ಇರುವಂತ ಭೂಮಿ ಅಂತ ಹೇಳ್ಬೋದು. ಈಗ ಏನು ಮಾಡ್ಲಿಕ್ಕಾಗಲ್ಲ, ಈಗ ಈ ವರ್ಷದ ಅತಿ ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ನಾವು ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡ್ಬೋದು, ಫಸ್ಟು ನಾವು ನಮ್ಮ ತೋಟಗಳಲ್ಲಿ ಏನಾದರೂ ನೀರು ನಿಂತಿದ್ರೆ ಅದು ಬಸದು ಹೋಗ್ಲಿಕ್ಕೆ ಏನೆಲ್ಲ ನಾವು ಕ್ರಮಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನು ಮೊದಲು ಮಾಡುವಂಥದ್ದು. ಏನು ಬಸಿಗಾಲುಗಳು ನಿರ್ಮಾಣ ಮಾಡ್ಕೊಳ್ಳೋಂಥದ್ದು, ಇದರಿಂದ ಏನಾಗುತ್ತೆ ಹೆಚ್ಚಾಗಿ ನಿಂತಿರುವಂಥ ನೀರು ಹರಿದು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಮುಂದಿನ ಕ್ರಮಗಳನ್ನ ಏನು ಮಾಡ್ಬೋದು, ನಾವೇನಾದರೂ ಈಗ ಸ್ವಲ್ಪ ಮಳೆ ಹೊರಪು ಕೊಟ್ಟಾದ್ಮೇಲೆ ಉಳುಮೆ ಮಾಡುವಂಥದ್ದು, ಇದರಿಂದ ಏನಾಗುತ್ತೆ ಕೆಲವೊಂದು ಹುಳಗಳು ಕೀಟಗಳು ಮಣ್ಣಿನಲ್ಲಿ ಮೊಟ್ಟೆಗಳನ್ನ ಇಡುವಂಥ ಸಂದರ್ಭ ಇದು. ಸಾಮಾನ್ಯ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಟೈಮಲ್ಲಿ ಮೊಟ್ಟೆಗಳನ್ನ ಇಡುತ್ತೆ, ಅದರಲ್ಲಿ ಮುಖ್ಯವಾಗಿ ಹಣ್ಣಿನ ನೋಣ ಅಂತ ಹೇಳ್ತೀವಿ, ಫ್ರೂಟ್ ಫ್ಲೈ ಅಂತ ಹೇಳಿ. ಇದು ಮಣ್ಣಲ್ಲಿ ಮೊಟ್ಟೆ ಇಡುವಂಥದ್ದು. ಸೊ ಈ ಥರ ಸಾಕಷ್ಟು ಇನ್ನೂ ಕೆಲವು ಇತರೆ ಕೀಟಗಳು ಕೂಡ ಇದೇ ಪದ್ಧತಿಯನ್ನು ಅನುಸರಿಸೋದ್ರಿಂದ ನಾವು ನೀರು ಬಸ್ತು ಹೋದ್ಮೇಲೆ ನಾವು ಒಂದು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಕೆಳಪದರದ ಮಣ್ಣನ್ನು ಕೂಡ ಮೇಲಕ್ಕೆ ಬೀಳೋದ್ರಿಂದ ಸೂರ್ಯನ ಶಾಖಕ್ಕೆ ಅದರಲ್ಲಿ ಅಡಗಿರುವಂಥ ಮೊಟ್ಟೆಗಳು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಮುಂಜಾಗ್ರತಾ ಕ್ರಮವಾಗಿ ಈ ಥರ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಹೋಗೋದ್ರಿಂದ ಮುಂದೆ ಬರುವುದಾದಂಥ ಈಗ ಮಾವಿಂದು ನಾಳೆ ಫ್ಲವರಿಂಗು ಅಥವಾ ಫ್ರೂಟ್ ಬಂದಮೇಲೆ ಹಣ್ಣು ಕಾಯಕ್ಕೆ ಶುರು ಮಾಡಿದ್ಮೇಲೆ ಆ ಸಮಯದಲ್ಲಿ ಬರ್ಬೋದಾದಂತಹ ರೋಗ ಅಥವಾ ಕೀಟಗಳನ್ನ ಈಗಲಿಂದನೇ ನಾವು ಹತೋಟಿ ಮಾಡಲಿಕ್ಕೆ ಕ್ರಮಗಳನ್ನ ಅನುಸರಿಸ್ತಾ ಹೋಗುವಂಥದ್ದು. ಈಗ ಒಂದು ವೇಳೆ ಗೊಬ್ಬರ ಕೊಡೋಂಥದ್ದಿದ್ರೆ ಇದು ಸೂಕ್ತ ಅಂತ, ಅಥವಾ ಇನ್ನೊಂದು ಈ ಕೆಲವೊಂದು ಬೆಳೆ ಬಂದಿಂದ ಈಗ ಮಾವಿದ್ರೆ ಅದನ್ನ ಪ್ರೋನಿಂಗ್ ಅಂತ ಮಾಡೋಂತ ಹೇಳ್ತಿರ್ತಾರೆ. ಈಗ ತಾವು ಹೇಳ್ತಿರ್ತಾರೆ ಈಗ ಪ್ರೋನಿಂಗ್ ಮಾಡಬೇಕು, ಯಾವ ಟೈಮ್ನಲ್ಲಿ ಮಾಡಿದ್ರೆ ಸೂಕ್ತ, ಅದು ಮಾಡಿಂದ ಏನು ಮಾಡಬೇಕು? ಹೌದು, ಮಾವಿನಲ್ಲಿ ಖಂಡಿತ ಯಾವುದೇ ನೀವು ಹಣ್ಣಿನ ಬೆಳೆ ತಗೊಂಡ್ರು ಕೂಡ ಸರಿಯಾದ ರೀತಿ ನಾವು ಚಟ್ನಿ ಮಾಡದೆ ಹೋದ್ರೆ ಮುಂದಿನ ಬೆಳೆಗಳಲ್ಲಿ ನಾವು ನಷ್ಟಗಳನ್ನ ಕಾಣೋದು ಇದಾಗತ್ತೆ, ಮತ್ತೆ ಹೆಚ್ಚಾಗತ್ತೆ, ಮತ್ತೆ ರೋಗ ಮತ್ತೆ ಕೀಟಬಾಧೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ನೀವು ಹೇಳಿದಾಗೆ ಹೌದು, ಮಾವಿನ ಉದಾಹರಣೆ ತಗೊಂಡು ನಾವು ಹೇಳೋದೇ ಆದ್ರೆ ಚಟ್ನಿ ಮಾಡುವಂಥದ್ದು ಅಂದ್ರೆ ಪ್ರೂನಿಂಗ್ ಮಾಡುವಂಥದ್ದು ತುಂಬಾ ಮುಖ್ಯ. ಯಾವಾಗ ನಮ್ಗೆ ಮಾವಿನ ಕಾಯಿನ ನಾವು ಹರಿದ್ಮೇಲೆ ಅಂದ್ರೆ ಮಾವಿನ ಕಾಯಿನ ನಾವು ಹಾರ್ವೆಸ್ಟ್ ಮಾಡಿದ ನಂತರ ನಾವು ಇಮಿಡಿಯೇಟ್ ಆಗಿ ಪ್ರೂನಿಂಗಿಗೆ ಹೋಗ್ಬೇಕಾಗ್ತದೆ. ಅಲ್ಲಿ ನಾನು ಮುಖ್ಯವಾಗಿ ಇಲ್ಲಿ ಹೇಳೋದೇನು ಅಂತಂದ್ರೆ ನಮ್ಗೆ ಮಾವಿನ ಗೊಂಚಲ ಏನಿರುತ್ತೆ, ನಾವು ಕಾಯಿಗಳನ್ನ ಹರಿದ್ಮೇಲೆ ಆ ಗೊಂಚಲು ಕಪ್ಪಾಗಿ ಹೊಣಗ್ತಾ ಹೋಗಿರುತ್ತೆ. ಆ ಗೊಂಚಲುಗಳನ್ನ ನಾವು ಹಂಗೆ ಬಿಟ್ಟಿಟ್ಕೊಂಡ್ರೆ ಮುಂದಿನ ವರ್ಷದಲ್ಲಿ ನಮ್ಗೆ ಅದರಲ್ಲಿ ಆಹಾರ ಕೊಂಬೆಗಳಿಂದ ನಮ್ಗೆ ಹೆಚ್ಚಿನ ಫಲ ಅಥವಾ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕು, ಹಣ್ಣನ್ನ ನಾವು ಹರಿದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಏನು ಹೊಣಗಿರೋ ಗೊಂಚಲುಗಳಿರುತ್ತೆ ಅದನ್ನ ಕನಿಷ್ಠ ಅದರಿಂದ ಇನ್ನೂ ಒಂದು ಗೇಣ ಹಿಂದಕ್ಕೆ ಆ ಕಡ್ಡಿನ ಮುರಿದ ಹಾಕೋದ್ರಿಂದ ಏನಾಗುತ್ತೆ, ಅಲ್ಲಿಂದ ಇನ್ನೂ ಎರಡು ಹೊಸ ಕೊಂಬೆಗಳು ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಗೆ ಹೂವು ಕಾಯಿ ಕಾಯ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಕ್ರಮಗಳನ್ನ ಅನುಸರಿಸುವಂತದೊಂದು, ಮತ್ತೆ ಆಮೇಲೆ ಏನಾದ್ರೂ ಕಳೆದ ವರ್ಷದಲ್ಲಿ ಬಂದಿರುವಂತ ಮರಗಳಲ್ಲಿ ಏನಾದ್ರೂ ಒಣಗಿರುವಂತ ಕೊಂಬೆಗಳಿದ್ರೆ ಅಥವಾ ಏನಾದ್ರೂ ರೋಗ ಬಂದಿದ್ದು ಅಥವಾ ಕೀಟ ಬಾಧೆಯಿಂದ ಒಣಗಿರುವಂತ ಕೊಂಬೆಗಳೇನಾದ್ರು ಇದ್ರೆ ಆ ತರದ ಕೊಂಬೆಗಳನ್ನ ನಾವು ಹಣ್ಣು ಹರಿದ್ಮೇಲೆ ತೆಗೆದು ಹಾಕುವಂಥದ್ದು, ಪ್ರೂನಿಂಗ್ ಮಾಡಿ ತೆಗೆಯುವಂಥದ್ದು. ಆಮೇಲೆ ಒಂದು ಸಿಂಪರಣೆ ಏನು, ಯಾವುದೇ ರೋಗ ಇದ್ರೂ ಕೂಡ ಯಾವುದೇ ಕೀಟ ಇದ್ರೂ ಕೂಡ ಪ್ರೊಫಿಲಾಪ್ಟಿಕ್ ಸ್ಪ್ರೇ ಅಂತ ಹೇಳ್ತೀವಿ, ಮುಂಜಾಗ್ರತಾ ಕ್ರಮವಾಗಿ ನಾವು ಒಂದು ಸ್ಪ್ರೇ ತಗೊಳ್ಳುವಂಥದ್ದು. ಆ ಟೈಮಲ್ಲಿ ನಮಗೆ ಕಡಿಮೆ ದರದಲ್ಲಿ ಸಿಗುವಂಥ ಯಾವುದಾದ್ರೂ ಸಿಸ್ಟಮಿಕ್ ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡ್ನ ನಾವು ಕೀಟನಾಶಕವನ್ನು ಮತ್ತು ರೋಗವನ್ನು ಶಿಲೀಂಧ್ರವನ್ನು ನಾಶ ಮಾಡಲಿಕ್ಕೆ ಬಳಸುವಂಥ ಗೊಬ್ಬರ ಔಷಧಿಗಳನ್ನ ನಾವು ಬಳಸೋದ್ರಿಂದ, ನಾವು ಒಂದು ಉದಾಹರಣೆಗೆ ಹೇಳೋದಾದರೆ ಕಾರ್ಬನ್ಡೈಸಿಮ್ ಅದು ತುಂಬ ಕಡಿಮೆ ದರದಲ್ಲಿ ಸಿಗುವಂಥದ್ದು, ಮತ್ತು ಇವಾಗ ಇದನ್ನು ಕೂಡ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಕೂಡ ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಮೊನೊಕ್ರೋಟೋಫಸ್ ಈಗ ಸದ್ಯದಲ್ಲಿ ಲಭ್ಯ ಇಲ್ಲ, ಇಮಿಡಾಕ್ಲೋಪ್ರಿಡ್. ಸೊ ಇದನ್ನು ನಾವು ಅರ್ಧ ಮಿಲಿ ಒಂದು ಲೀಟರ್ ನೀರಿಗೆ ಮತ್ತು ಆಮೇಲೆ ಕಾರ್ಬನ್ ಡೈಸಿಮ್ 2 ಗ್ರಾಮ್ 1 ಲೀಟರ್ ನೀರಿಗೆ ಈ ರೀತಿ ಸೇರಿಸಿ ನಾವು ಗಿಡಗಳಿಗೆ ಮಾವಿನ ಗಿಡಗಳಿಗೆ ಸಿಂಪರಣೆ ಮಾಡೋದ್ರಿಂದ ಆ ಸಂದರ್ಭದಲ್ಲಿ ಏನಾದರೂ ರೋಗ ಕೀಟಗಳು ಅದರಲ್ಲಿ ಉಳಿದಿದ್ರೆ ನಾವು ಪ್ರೂನಿಂಗ್ ಮಾಡಿದ್ಮೇಲೂ ಕೂಡ ಅದನ್ನು ತಡೆಗಟ್ಟಲಿಕ್ಕೆ ಅಥವಾ ಮುಂದೆ ಹೊರಿದೆ ಅದನ್ನ ಹಲ್ಲಿಗೆನೆ ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಕ್ರಮಗಳನ್ನ ಪ್ರತಿ ಬೆಳೆಗಳಲ್ಲೂ ನಾವು ಅನುಸರಿಸ್ತಾ ಹೋಗ್ಬೇಕಾಗತ್ತೆ. ನಾನು ಒಂದು ಉದಾಹರಣೆಗೆ ನಾನು ಮಾವಿನಲ್ಲಿ ಈ ವಿಚಾರನ ಹೇಳಿದ್ದೆ. ಅದೇ ರೀತಿ ಬಾಳೆ ಈಗ ಈ ಸ್ವಲ್ಪ ಈ ಮಳೆಗೆ ಜಾಸ್ತಿ ತೊಂದರೆ ಆಗುತ್ತೆ ಬಾಳೆ ತೋಟಗಳಲ್ಲಿ, ಅಂದರೆ ಹೆಚ್ಚು ಈಗ ಮಳೆಗಾಳಿ ಇದ್ದರೆ ಸ್ವಲ್ಪ ಮುರಿದು ಬೀಳೋಂಥದ್ದು ಇಂಥದ್ದೆಲ್ಲ ಸ್ವಲ್ಪ ನಷ್ಟ ಆಗ್ಬಿಡ್ತದೆ ನಮ್ಮ ರೈತರಿಗೆ, ಏನು ಕ್ರಮಗಳನ್ನು ಅನುಸರಿಸ್ಬೇಕಾಗತ್ತೆ ಅವರು? ಈಗ ಬಾಳೆ ನಾವು ಎರಡು ರೀತಿ ಬಾಳೆಗಳು ನಮ್ಮ ಜಿಲ್ಲೆಯಲ್ಲಿ ಬೆಳೆಯೋದನ್ನು ನಾವು ಕಾಣ್ಬೋದು, ಒಂದು ಪಚ್ಚಬಾಳೆ ಇನ್ನೊಂದು ಪುಟ್ಬಾಳೆ. ಪುಟ್ಬಾಳೆ ಬೆಳೆದ್ರಲ್ಲಿ ನೀವು ಹೇಳಿದಾಗೆ ಅತಿ ಹೆಚ್ಚು ಮಳೆ ಅಥವಾ ಗಾಳಿಗೆ ಬಿದ್ದೋಗುವಂಥ ಸಂದರ್ಭಗಳು ಹೆಚ್ಚಾಗಿ ಕಾಣ್ತೀವಿ, ಯಾಕಂದ್ರೆ ತುಂಬ ಎತ್ತರಕ್ಕೆ ಹೋಗುತ್ತೆ ಮತ್ತು ಕಾಂಡ ಭಾಗದಲ್ಲೂ ಕೂಡ ಅಷ್ಟು ಶಕ್ತಿ ಇಲ್ಲದೆ ಇರೋ ಕಾರಣಕ್ಕೆ ಇದಾಗುತ್ತೆ. ನಾವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಏರು ಮಡಿಗಳನ್ನ ಮಾಡುವಂಥದ್ದು, ಗಿಡದ ಬುಡದಲ್ಲಿ ಹೆಚ್ಚಾಗಿ ಮಣ್ಣನ್ನು ಹಾಕೋದ್ರಿಂದ, ಅಕ್ಕಪಕ್ಕದ ಸಾಲಲ್ಲಿರುವಂಥ ಮಣ್ಣನ್ನು ತೆಗೆದು ನಾವು ಬುಡಕ್ಕೆ ಹಾಕೋದ್ರಿಂದ ಕನಿಷ್ಠ 1.5-2 ಅಡಿ ಎತ್ತರಕ್ಕೆ ನಾವು ಏರು ಮಡಿಗಳನ್ನ ಮಾಡೋದ್ರಿಂದ ಅದಕ್ಕೆ ಸ್ವಲ್ಪ ಶಕ್ತಿ ಸಿಗ್ತದೆ, ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೆಳವಣಿಗೆ ಆಗೋದ್ರಿಂದ ಮರ ಶಕ್ತಿಯಿಂದ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು, ಮತ್ತು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈಗ ಬಾಳೆ ತೋಟಗಳಲ್ಲಿ ಕಂಡು ಬರ್ತಾ ಇರತ್ತೆ ಅಂದ್ರೆ ಬಸವನ ಹುಳುಗಳ ಹಾವಳಿ ತುಂಬಾ ಹೆಚ್ಚಾಗಿದೆ ಅಡಿಕೆಗಳ ಮೇಲೆ, ಮತ್ತೆ ಆಮೇಲೆ ಬಾಳೆ ಎಲ್ಲಲ್ಲೂ ಬಾಳೆ ತೋಟದಲ್ಲೂ ಕೂಡ ಬಸವನ ಹುಳುವಿನ ಕಾಟ ಹೆಚ್ಚಾಗಿದೆ. ಅದನ್ನು ಕೂಡ ನಾವೇನಂದ್ರೆ ಅದಕ್ಕೆ ಬಸವನ ಹುಳುವಿನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಇದು ಔಷಧಿ ಸಿಗ್ತದೆ ಕೇಕ್ ಅಂತ ಹೇಳಿ, ಸ್ನೈಲ್ ಕೇಕ್ ಅಂತ ಹೇಳಿ ನಮ್ಗೆಲ್ಲ ರಾಸಾಯನಿಕ ಗೊಬ್ಬರಗಳ ಅಂಗಡಿಗಳಲ್ಲಿ ಸಿಗ್ತದೆ. ಸೊ ಅದನ್ನು ನಾವು ಬಳಸೋದ್ರಿಂದ ಏನಾಗುತ್ತೆ, ಇದನ್ನು ಕ್ರಮೇಣ ನಾವು ಕಡಿಮೆ ಮಾಡ್ಬೋದು. ಮತ್ತು ಆಮೇಲೆ ಇನ್ನೊಂದು ಏನು ಮಾಡಬೇಕು, ನಮ್ಮಲ್ಲಿ ಎಲ್ಲಿ ತೋಟಗಳಲ್ಲಿ ಕಸ ಕಡ್ಡಿಗಳೇನಿರುತ್ತೆ ಅದನ್ನೆಲ್ಲನೂ ನಾವು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಇದರ ಹಾವಳಿ ಕಡಿಮೆ ಮಾಡ್ಬೋದು. ಮೊದಲನೇದಾಗಿ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಬಸವನ ಹುಳುಗಳನ್ನ ಸಂಜೆ ನಂತರದಲ್ಲಿ ಹುಳುಗಳನ್ನ ಹಾದು ಸೋಪಿನ ನೀರಲ್ಲಿ ಹಾಕೋದ್ರಿಂದ ಅದು ಸತ್ತೋಗ್ತದೆ. ಈ ರೀತಿ ಎರಡು ಮೂರು ವಿಧಾನಗಳಲ್ಲಿ ಅದನ್ನು ಹತೋಟಿ ಮಾಡ್ತಾ ಹೋಗ್ಬೋದು. ಈಗ ಸದ್ಯದಲ್ಲಿ ಕಾಣಿಸ್ತಾ ಇರುವಂಥದ್ದು ಇದು, ಇದು ಈ ರೀತಿ ಕಂಟ್ರೋಲ್ ಮಾಡೋದ್ರಿಂದ ಬೆಳೆಯನ್ನು ಕೂಡ ನಾವು ಚೆನ್ನಾಗಿಟ್ಕೋಬೋದು. ಕಾರ್ತಿಕ್ ಅವರು, ಈಗ ಈ ವರ್ಷದ ಈ ಅಡಿಕೆ ಬೆಳೆಯೋದು ಅಂದ್ರೆ ಪ್ಲ್ಯಾಂಟೇಷನ್ನು ಭಾಳ ಜೋರಾಗಿ ನಡೆದಿದೆ. ಕಳೆದ ಒಂದೆರಡು ಮೂರು ವರ್ಷದಿಂದ ಒಳ್ಳೆ ಮಳೆ ಆಗಿರೋದ್ರಿಂದ, ಸಾಕಷ್ಟು ಕಡೆ ಮಳೆ ಚೆನ್ನಾಗಿ ನೀರಿನ ಅಂತರ್ಜಲ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಬೋರ್ವೆಲ್ ಇರೋಂಥವ್ರು ಅದು ಈ ಚಳಿಕೆರೆ ಈ ಕಡೆ ಎಲ್ಲ ಅಡಿಕೆ ತೋಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದ್ರ ಒಂದು ಅದರ ಧಾರಣೆಯಿಂದನೂ ಅದು ಅದಕ್ಕೆ ಪ್ರಭಾವಿತರಾಗಿದ್ದರೋ ಅಥವಾ ನಿರ್ವಹಣೆ ಸುಲಭ ಅಂತನೇ ಆಗಿದ್ದರೆ ಗೊತ್ತಿಲ್ಲ. ಈ ಹೊಸದಾಗಿ ಪ್ಲಾಂಟೇಷನ್ ಮಾಡಿರೋಂಥವ್ರಿಗೆ ಏನೇನು ಸಮಸ್ಯೆಗಳಾಗ್ತವೆ, ಅದರಲ್ಲೂ ವಿಷಯ ಏನಂದರೆ ಈ ಅಂತರ ಬೆಳೆ ಬೆಳೀತಾರೆ ಕೆಲವು, ಅದರ ಮಾಹಿತಿ ಇರೋದನ್ನು ಸುಮ್ಮನೆ ಹಾಕ್ಬಿಡ್ತಾರೆ, ಅದಕ್ಕೆಲ್ಲ ಔಷಧ ಇಂಥದ್ದೆಲ್ಲ ಬಳಕೆ ಮಾಡ್ತಿರ್ತಾರೆ. ಯಾವ ರೀತಿ ಸಮಸ್ಯೆಗಳು ಆಗ್ಬೋದು ಈ ಥರ ಬೆಳೆಯೋದ್ರಿಂದ? ನಿಜವಾಗ್ಲೂ ಇವಾಗ ಏನು ನಾವು ನೋಡ್ತಾ ಇದ್ದೀವಿ, ಈ ಸಮಯದಲ್ಲಿ ನಾವು ಮೂರು ಪಟ್ಟು, ಇದೇ ಒಂದು ಹತ್ತು ವರ್ಷದ ಹಿಂದೆ ಒಂದು ನಾವು ನೋಡಿದ್ರೆ ಲೆಕ್ಕಾಚಾರದಲ್ಲಿ ಅಡಿಕೆ ಈ ತಾಲೂಕಲ್ಲಾಗಿರ್ಬೋದು, ಈ ಜಿಲ್ಲೆಲ್ಲಾಗಿರ್ಬೋದು 10% ಇನ್ನೂ ಕಡಿಮೆ ಇತ್ತು. ಅದೇ ಈ ಹತ್ತು ವರ್ಷದಲ್ಲಿ ಮೂರು ಪಟ್ಟು, ಅವತ್ತೇನಿತ್ತು ಅದ್ರ ಮೂರು ಪಟ್ಟಷ್ಟು ಜಾಸ್ತಿ ಆಗಿದೆ. ಒಂದು ನೀವು ಹೇಳ್ದಂಗೆ ಮಾರುಕಟ್ಟೆ ಧಾರಣೆ ಇವತ್ತೇನಿಲ್ಲ ಅಂದ್ರೆ ಸರಿ ಸುಮಾರು 50,000 ರೂಪಾಯಿಗೆ ಪ್ರತಿ ಕ್ವಿಂಟಲ್ ಅಡಿಕೆ ಹೋಗ್ತಾ ಇದೆ. ಅದೊಂದು ಮುಖ್ಯ ಕಾರಣ. ಆಮೇಲೆ ಇನ್ನೊಂದು ನಾವೇನು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು ಅಂದರೆ, ಬರೀ ಅಡಿಕೆನೇ ಮಾಡ್ತಾ ಇದ್ರೆ ಆಹಾರ ಭದ್ರತೆ ಅದೊಂದು ಸಹ ನಾವು ನೋಡಿಕೊಂಡು ತೂಗುಡ್ಸ್ಕೊಂಡೇ ಹೋಗ್ಬೇಕಾಗುತ್ತೆ. ಎರಡೂ ಆಹಾರ ಭದ್ರತೆನೂ ಸಹ ಬಹುಮುಖ್ಯ. ಬರೀ ಅಡಿಕೆನೇ ಬೆಳೀತಾ ಇದ್ರೆ ನಮ್ಗೆ ಜೋಳ ಬರೋದೆಲ್ಲಿಂದ, ಭತ್ತ ಬರೋದೆಲ್ಲಿಂದ, ರಾಗಿ ಬರೋದೆಲ್ಲಿಂದ? ಆದರೂ ನೀವು ಹೇಳ್ದಂಗೆ ಮಾರುಕಟ್ಟೆ ಧಾರಣೆ ಇರೋದ್ರಿಂದ ರೈತ ಬಾಂಧವರು ಇವತ್ತು ಅದಕ್ಕೆ ಅತಿ ಹೆಚ್ಚು ಮುಖ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ಏನು ಮಾಡಬೇಕು ಅಂದರೆ, ಅಂತರ್ ಬೆಳೆಗಳು ನೀವು ಹೇಳ್ದಂಗೆ ಒಂದು ಏನಿಲ್ಲ ಅಂದರೂ ನಾವು ಅಡಿಕೆ ಇವತ್ತು ಈ ವರ್ಷ ನಾಟಿ ಮಾಡಿದ್ದೀವಿ ಅಂದರೆ ಈ ಪ್ರಥಮ ಮೂರು ವರ್ಷ, ಈ ಪ್ರಥಮ ಮೂರು ವರ್ಷಗಳಲ್ಲಿ ಏನಿಲ್ಲ ಅಂದ್ರೂ ಬೆಂಡೆ ತರಕಾರಿ ಬೆಳೆಯೋದಾಗಿರ್ಬೋದು, ಆಮೇಲೆ ಹಣ್ಣಿನ ಬೆಳೆಗಳು ಪಪ್ಪಾಯ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದೇ ತರಕಾರಿ ಬೆಳೆಗಳನ್ನ ನೋಡ್ತಾ ಹೋದ್ರೆ ಬೆಂಡೆಕಾಯಿ ಬೆಳಿಬೋದು, ಅಲಸಂದೆ ಬೆಳಿಬೋದು, ಗೋರಿಕಾಯಿ ಆಗಿರ್ಬೋದು, ಆಮೇಲೆ ಇನ್ನಿತರ ಲಾಭದಾಯಕವಾದಂತಹ ತರಕಾರಿ ಬೆಳೆಗಳನ್ನು ಸಹ ಬೆಳ್ಕೊಂಡು ಹೋಗ್ಬೋದು. ಅದೇ ನಾವು ಹಣ್ಣಿನ ಬೆಳೆಗಳಲ್ಲಾದ್ರೆ ನಾನು ಹೇಳಿದೆ ಬಾಳೆ ಹಾಗೂ ಪಪ್ಪಾಯ. ನಂತರದಲ್ಲಿ ಮೂರು ವರ್ಷಗಳ ನಂತರ ಅದಾದ್ಮೇಲೆ ನಾವು ಇದೇ ಮೂರು ವರ್ಷದಲ್ಲಿ ಸ್ವಲ್ಪ ನಮಗೆ ಒಳ್ಳೆ ಗಾಳಿ ಇದೆ, ಒಳ್ಳೆ ಬೆಳಕಿದೆ, ಅದನ್ನು ಸಹ ನೈಸರ್ಗಿಕ ಸಂಪನ್ಮೂಲ ಆಗಿರುತ್ತೆ, ಅದನ್ನು ನಾವು ಉಪಯೋಗಿಸ್ಕೋಬೇಕು ಅಂದರೆ ಶುಂಠಿನೂ ಅರಿಶಿಣ ಅದು ಒಂದು ಒಳ್ಳೆ ಬೆಳೆ ಉಪಬೆಳೆಗಳಾಗುತ್ತೆ. ಅದೇ ಒಂದು ಹತ್ತು ವರ್ಷದ ಮೇಲಿರೋ ತೋಟಗಳು, ಈಗ ಸತತ ಮೂರು ವರ್ಷ ನಾವು ಬಾಳೆ ಏನು ಹೇಳ್ತೀವಿ ಶೇಡ್ ಕ್ರಾಪ್ ಅಂತ ಹೇಳ್ತೀವಿ, ಅಡಿಕೆಗೆ ನೆರಳನ್ನು ಸಹ ಕೊಡುತ್ತೆ. ನಮ್ಗೆ ಅಡಿಕೆ ಮೊದಲನೇ ಇಳುವರಿ ಶುರುವಾಗದೆ ಎರಡೂವರೆ ವರ್ಷ ಮೂರು ವರ್ಷದಿಂದ, ಆ ಸಮಯದಲ್ಲಿ ಇದು ಬಾಳೆ ಒಂದು ಉಪಕಸುಬಾಗಿ ಉಪ ಲಾಭದಾಯಕ ಬೆಳೆನೂ ಆಗಿರ್ತದೆ. ಆಮೇಲೆ ಒಂದು ಆದ್ಮೇಲೆ ಒಂದು ಮೂರು ವರ್ಷ ಆದ್ಮೇಲೆ ಅಡಿಕೆ ನಮಗೆ ಸಿಗ್ತಾ ಹೋಗುತ್ತೆ. ಆಮೇಲೆ ಹತ್ತು ವರ್ಷದ ಮೇಲ್ಪಟ್ಟು ಇರುವಂತ ಅಡಿಕೆ ತೋಟಗಳಲ್ಲಿ ಕಾಳುಮೆಣಸು ಸಹ ಬೆಳಿಬಹುದಾಗುತ್ತೆ. ಆಮೇಲೆ ವಿಳೆದೆಲೆಗಳು, ಈ ಬೆಳೆಗಳನ್ನು ಸಹ ಅತ್ಯಂತ ಲಾಭದಾಯಕವಾಗಿ ಅಡಿಕೆಯಲ್ಲಿ ಒಂದು ಅಂತರ್ ಬೆಳೆ ಆಗಿರ್ಬೋದು, ಮಿಶ್ರ ಬೆಳೆ ಆಗಿ, ಅದೇ ತರ ಒಂದು ಈ ಪ್ರದೇಶಕ್ಕೆ ಸೂಕ್ತವಾದ್ರೆ ನಿಂಬೆ, ನಿಂಬೆ ಸಹ ಲಾಭದಾಯಕವಾಗಿ ಕೃಷಿ ಮಾಡಬಹುದು ಬಾಳೆಯ ಜೊತೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ ಸಾ. ನಮಸ್ತೆ, ಹೇಳಿ ಯಾರು? ನಾವು ಚಳ್ಳಕೆರೆ ತಾಲೂಕು ದುಡ್ಡುಳಾರ್ತಿಂದ ನಾಗೇಂದ್ರ ಸಾ. ನಾಗೇಂದ್ರ ಅವರೇ. ಪ್ರಶ್ನೆ ಕೇಳಿ. ಸಾ ನಮ್ದು ಒಂದ್ ಅರ್ಧ ಎಕರೆ ಮೋಸಂಬಿ ಇದೆ. ಅದು ನಮ್ಮ ಅಣ್ಣವ್ರು ಮಾಡ್ತಿದ್ರೆ ಈಗ ಸದ್ಯಕ್ಕೆ ನಾವೇ ನೋಡ್ಕೊಳ್ತಾ ಇದೀವಿ ಅದನ್ನ. ಎಲೆ ಎಲ್ಲ ಎಳದಿ ಕಲರ್ ಬರುತ್ತೆ ಸಾ. ಓಕೆ, ಅದೇನು ಎಳದಿ ಕಲರ್ ಬರುತ್ತೆ? ಕಾಯಿ ಕಾಯಿ ಇರುತ್ತಲ್ಲ ಸಾ, ಕಾಯಿ ಇನ್ನ ಯಾವ್ದಕ್ ಬಂದಿರಲ್ಲ, ಈ ಎಣ್ಣ ಆಗುತ್ತಾ ಬರುತ್ತೆ ಅದು. ಅದೇ ಈಗ ಇದು ಪೂರ ಗಿಡ ಹೊಣಗಕ್ ಶುರು ಆಗಿದೆಯಾ ಅಥವಾ ಎಲೆಗಳು ಹಳದಿ ಆಗ್ತಾ ಇದೆಯಾ? ಇಲ್ಲ ಸರ್, ಅದೇನೋ ಗಿಡ ಏನೋ ಒಣಗಕ್ ಶುರು ಆಗಿಲ್ಲ, ಕಲರ್ ಆಗ್ತಾರೆ, ಕಲರ್ ಬರು, ಹಳದಿ ಕಲರ್ ಬರು. ಹಳದಿ ಆಗಿದ್ದು ದೊಡ್ಡ ಅಂದ್ರೆ ಹಳೆ ಎಲೆಗಳು ಅಂದ್ರೆ ದೊಡ್ಡ ಎಲೆಗಳು ಹಳದಿ ಆಗ್ತಾ ಇದೆಯಾ ಅಥವಾ ಸಣ್ಣ ಚಿಗುರು ಎಲೆಗಳನ್ನು ಹಳದಿ ಆಗ್ತಾ ಇದೆಯಾ? ಚಿಗುರೆಲ್ಲೇನೋ ಅದೇ ತರ ಬರುತ್ತ ಸರ್. ಪೂರಾ ಗಿಡ ಪೂರ್ತಿ ಹಳದಿ ಆಗ್ತಾ ಇದೆಯಾ? ಇಲ್ಲ ಪೂರ್ತಿ ಆಗ್ತಾ ಇಲ್ಲ, ಅದು ಮಧ್ಯದಲ್ಲೇ ಒಂದೊಂದೆಲೆ ಹಿಂಗ ಆಗುತ್ತೆ, ಒಂದೊಂದೆಲೆ ಚೆನ್ನಾಗಿರುತ್ತೆ. ಯಾಕೆ ಹೇಳಿದೆ ಅಂತಂದ್ರೆ, ನಾವು ದೊಡ್ಡ ಎಲೆಗಳು ಹಳದಿ ಬಣ್ಣಕ್ಕೆ ಬಂದ್ರೆ ಮುಖ್ಯ ಪೋಷಕಾಂಶಗಳ ಕೊರತೆಯಿಂದ ಅದು ಹಳದಿ ಬಣ್ಣಕ್ಕೆ ಬರ್ತದೆ. ಅಂದ್ರೆ ಮುಖ್ಯ ಪೋಷಕಾಂಶಗಳು ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಶ್, ಇವುಗಳದಲ್ಲಿ ಏನಾದ್ರೂ ಕೊರತೆ ಆಗಿದ್ರೆ ನಿಮ್ಗೆ ಅದು ದೊಡ್ಡ ಎಲೆಗಳೇನಿದೆ, ಹಳೆ ಎಲೆಗಳು, ಒಂದು ವರ್ಷದ ಹಳೆ ಎಲೆಗಳು, ಅದೆಲ್ಲ ಹಳದಿ ಆಗಕ್ಕೆ ಶುರುವಾಗುತ್ತೆ. ಈಗ ಹೊಸದಾಗಿ ಬಂದಿರೋ ಚಿಗುರು ಎಲೆ ಹಳದಿ ಆಗ್ತಾ ಇದೆ ಅಂತಂದ್ರೆ ಲಘು ಪೋಷಕಾಂಶಗಳ ಕೊರತೆಯಿಂದ. ಓಕೆ, ಜಿಂಕು, ಕಾಪರು, ಬೋರಾನು, ಮೆಗ್ನೀಷಿಯಮು, ಈ ಥರದ್ದು ಲಘು ಪೋಷಕಾಂಶಗಳ ಕೊರತೆಯಿಂದಾಗಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇರ್ತದೆ. ಅದಕ್ಕೆ ಅದನ್ನು ನೀವು ಒಂದ್ಸತಿ ನೋಡಿ, ಈ ಥರದ ಲಕ್ಷಣಗಳು ಯಾವುದು ಲಕ್ಷಣಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ, ಪ್ರತಿ ಗಿಡದಲ್ಲೂ ಇದೆಯಾ ಅಥವಾ ಒಂದು ಎರಡೋ ಗಿಡದಲ್ಲಿ ಇದೆಯಾ? ಒಂದೋ ಎರಡೋ ಗಿಡದಲ್ಲಿದೆ ಅಂತಂದರೆ ರೋಗದ ಸೂಚನೆಗಳಿರುತ್ತೆ. ತೋಟದಲ್ಲಿರೋ ಎಲ್ಲ ಗಿಡಗಳಲ್ಲಿ ಒಂದೊಂದು ಗಿಡದಲ್ಲಿ ಮಾತ್ರ ಹೇಗಾಗುತ್ತೆ, ಅದು ಪ್ರತಿ ಗಿಡದಲ್ಲಿ ಇಲ್ಲ, ಅಲ್ಲಿ ಮಧ್ಯ ಮಧ್ಯದಲ್ಲಿ ಅಲ್ಲೊಂದು ಗಿಡದಲ್ಲಿ ಇದೆ, ಇದು ಕಾಯಿ ಇರುತ್ತಲ್ಲ ಸರ್. ಅದನ್ನು ಕೂಡ ಹಳದಿ, ಇನ್ನೂ ದೊಡ್ಡ ದೊಡ್ಡ ಬಲಿಯೋದಕ್ಕಿಂತ ಮುಂಚೆನೆ ಹಳದಿಯಾಗಿ ಉದುರು ಹೋಗ್ತದೆ. ನೋಡಿ, ಅದು ಏನಂದ್ರೆ ಇದು ಒಂದು ಪೋಷಕಾಂಶಗಳ ಕೊರತೆಯಿಂದನೂ ಆಗ್ತದೆ, ಮತ್ತು ಆಮೇಲೆ ಈ ಮೌಸಂಬಿಯಲ್ಲಿ ಹೆಚ್ಚಾಗಿ ಕಾಣೋದು ಇನ್ನೊಂದು ಏನು ಅಂತಂದರೆ ಡೈಬ್ಯಾಕ್ ಅಂತ ಹೇಳಿ, ಸುಮಾರಿಗೆ ಒಂದು 4-5 ವರ್ಷದ್ದು ಗಿಡಗಳಾಗಿದ್ರೆ ಆಗಲೇ 5-6 ವರ್ಷದ ನಂತರ ಡೈಬ್ಯಾಕ್ ಅನ್ನೋ ಒಂದು ರೋಗನೂ ಕೂಡ ಶುರುವಾಗ್ತದೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ ಎಲೆಗಳು ಸಣ್ಣದಾಗ್ತಾ ಹೋಗುತ್ತೆ, ಮತ್ತು ಆಮೇಲೆ ಸಿಕ್ಕಾಗ್ಬಿಟ್ಟೆ ಹೂ ಬರುತ್ತೆ, ಮತ್ತು ಹೂ ಬಂದಿದ್ದ ಕೂಡಲೇ ಸಣ್ಣ ಸಣ್ಣ ಕಾಯಿ ಇರುವಾಗಲೇ ಕಾಯಿ ಹಳದಿ ಬಣ್ಣಕ್ಕೆ ತಿರುಗಿ ಕಾಯಿ ಎಲ್ಲ ಉದುರೋದಕ್ಕೆ ಶುರುವಾಗತ್ತೆ. ಈ ಥರದ ಲಕ್ಷಣಗಳೇನಾದರೂ ಇದೆಯಾ ನೋಡಿ. ಹಾಗೇನಾದರೂ ಇದ್ದರೆ ಅದಕ್ಕೆ ಒಂದೆರಡು ಔಷಧಿಗಳನ್ನು, ಪ್ರಾಪಿಕೋನೋಝೋಲ್ ಅಂತ ಹೇಳಿದೆ, ಅದನ್ನು 1 ಮಿಲಿ, ಮತ್ತು ಆಮೇಲೆ ಕ್ಲೋರೋಫೈರಿಫಾಸು 2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ಒಂದು ಗಿಡದ ಸುತ್ತ ಅಂದರೆ ಸುಮಾರು 1.5 ಅಥವಾ 2 ಅಡಿ ದೂರದಲ್ಲಿ ಗಿಡದ ಸುತ್ತನೂ ಕೂಡ ಒಂದು 3 ಲೀಟ್ರಷ್ಟು ಈ ಔಷಧಿನ ಮಿಶ್ರ ಮಾಡಿ ಹಾಕಬೇಕು. ಅವಾಗ ಏನಾಗ್ತದೆ, ರೋಗ ಬಂದಿದ್ದರೆ ಮಾತ್ರ ಆ ಗಿಡಗಳಿಗೆ ಹಾಕಿ ಅಂತಲ್ಲ, ನಾನು ಹೇಳಿದ ಲಕ್ಷಣಗಳೇನಾದರೂ ಆ ಮರದಲ್ಲಿ ಕಂಡ್ರೆ ಈ ರೀತಿ ನೀವು ಉಪಚಾರ ಮಾಡೋದ್ರಿಂದ ಅದು ಕ್ರಮೇಣ ಗಿಡ ಮತ್ತೆ ವೃದ್ಧಿ ಆಗಲಿಕ್ಕೆ, ಗುಣವಾಗಲಿಕ್ಕೆ ಶುರುವಾಗ್ತದೆ, ಮತ್ತು ಮುಂದಿನ ವರ್ಷದಲ್ಲಿ ನಿಮಗೆ ಒಳ್ಳೆ ಫಸಲು ಕೂಡ ಸಿಗ್ಬೋದು. ಒಳ್ಳೆಯದು. ನಮಸ್ಕಾರ ನಾಗೇಂದ್ರ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ರೈತ ಬಾಂಧವರೇ, ನೀವು ನಮ್ಮ ವಿಜ್ಞಾನಿಗಳ ಜೊತೆ ಮಾತಾಡಬೇಕಾದ್ರೆ ನಮ್ಮ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ಸರ್ ಕಾರ್ತಿಕ್ ಅವರು, ಈಗ ತೋಟಗಾರಿಕೆ ಅದು ಮುಖ್ಯವಾಗಿ ನಮ್ಮ ಅಡಿಕೆಗೆ ತಗೊಳೋದಾದರೆ ದೊಡ್ಡ ಈಗಾಗಲೇ ಫಸಲು ಕೊಡೋಂಥ ತೋಟಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದರೆ ಈಗ ಹೆಚ್ಚು ಮಳೆ ಆಗಿದೆ, ಯಾವ್ಯಾವ ರೋಗಗಳು ಅಥವಾ ಕೀಟಗಳ ಬಾಧೆ ಕಂಡುಬರ್ಬೋದು, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸಾಮಾನ್ಯವಾಗಿ ಈ ಥರ ವಾತಾವರಣ ಇದ್ದರೆ? ನಾನು ಆವಾಗಲೇ ಮಾತಾಡ್ತಿದ್ದಂಗೆ ಹೇಳ್ತಾ ಇದ್ದೆ, ಅತಿವೃಷ್ಟಿಯ ಕಾರಣದಿಂದ ಏನೇನು ಬರುವಂತಹ ರೋಗಗಳಾಗಿರ್ಬೋದು, ಹಿಂಗಾರ ಒಣಗುವುದು ಹಾಗೂ ಮತ್ತು ಹಿಂಗಾರವನ್ನು ತಿನ್ನುವವಳು ಈ ಸಮಯದಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಏನಿದೆ ಹಿಂಗಾರು ಅಂತ ಹೇಳ್ತೀವಲ್ಲ, ಈ ಸಮಯದಲ್ಲಿ ಹಿಂಗಾರು ಒಣಗುತ್ತೆ, ತದನಂತರದಲ್ಲಿ ಹಿಂಗಾರವನ್ನು ತಿನ್ನುವ ಹುಳ ಸಹ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕರೆ ಇದೆ, ನಂತರ ನಾವು ಮಾತಾಡೋಣ ಸರ್. ಹಲೋ ಸರ್, ನಮಸ್ಕಾರ. ಹಾಂ ನಮಸ್ತೆ, ನಾನು ಮಂಜಪ್ಪ ಅಂತ ಸರ್, ರಿಟೈರ್ಡ್ ಟೀಚರ್, ಜಗಳ ಬಿದ್ದಿಲ್ಲ. ಹಾಂ ಹೇಳಿ ಸರ್. ಸರ್, ನಾವು ಅಡಿಕೆಯಲ್ಲಿ ನುಗ್ಗೆ ಅಂತಂದು ಹೇಳ್ಬಿಟ್ಟು ಹಾಕಿದೀವಿ, ಈಗ 8 ತಿಂಗಳು ಬೆಳೆ ಅದು ನುಗ್ಗಿ ಎಲ್ಲ, ಈ ಮಳೆ ಬರ್ತಾ ಇದೆ ಸರ್, ನಮ್ಮಲ್ಲಿ ನೀರ್ ನಿಂತ್ಕೊಂಡಿಲ್ಲ ಒಂದು ಅಡಿಕೆ ತೋಟದಲ್ಲಿ, ಅದು ಎಲ್ಲ ಹಳದಿ ಕಲರ್ ಆಗಿ ಎಲೆ ಎಲ್ಲ ಉದುರ್ತಾ ಇದೆ, ಹೂ ಆಗುತ್ತೆ, ಹೂ ನಿಲ್ತಾ ಇಲ್ಲ, ಹೂ ಉದುರ್ತಾ ಇದೆ, ಅದಕ್ಕೆ ಏನ್ ಮಾಡ್ಬೇಕು ಸರ್? ನುಗ್ಗೆ ನುಗ್ಗೆ ಅಲ್ಲ? ಹ್ಞೂ ಸರ್. ಹಾಂ ಸರ್, ಅಂದ್ರೆ ಅಂತರ್ ಬೆಳೆಯಾಗಿ ನುಗ್ಗೆ ಮಾಡಿದ್ದಾರೆ ಅವರು ಅಡಿಕೆಯಲ್ಲೇ. ಇವಾಗ ಅದೇ ನಾನು ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಅಂತರ ಬೆಳೆಗಳಲ್ಲಿ ಏನೇನು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು ಅಂದರೆ, ಮೊದಲನೇದಾಗಿ ನೀವು ಬಸಿಗಾಲುವೆಗಳನ್ನ ಮಾಡ್ಕೊಬೇಕು ನೀರನ್ನು ಹೊರಹಾಕೋದಕ್ಕೆ. ನೀರು ನಿಂತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ ಅವರು. ನೀರು ನಿಂತಿಲ್ಲ ಅಂದ ಮಾತ್ರದಲ್ಲಿ ಇದು ಹೂವ ಬೀಳ್ತಾ ಇದೆ ಅಂದರೆ ಅದು ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ. ಇದು ಹೂವನ್ನು ಪ್ರಚೋದನೆ ಮಾಡುವಂಥ ಒಂದು ಕೆಮಿಕಲ್. ಸೊ ಇದನ್ನು 0.05 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ ಹೂವ ಬೀಳುವುದನ್ನು ತಡೆಗಟ್ಟಬಹುದಾಗತ್ತೆ. ಆಮೇಲೆ ಹಳದಿ ಎಲೆಗಳು, ಸೊ ಇದಕ್ಕೆ ನಾವು ಗೊಬ್ಬರಗಳು, ಸೊ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಆಮೇಲೆ ನಾವೇನು ಸಾರಜನಕ ರಂಜಕ ಪೊಟ್ಯಾಶ್ ಆಗಿರ್ತೀವಿ. ಸೊ ಇದನ್ನು ನಾವು ಏನು ಶಿಫಾರಸು ಮಾಡಿ, ನೀವು ಮೊದಲನೇದಾಗಿ ಒಂದು ಎಲ್ಲರೂ ರೈತ ಬಾಂಧವರು ಏನು ಅನುಸಾರ ಮಾಡಬೇಕು ಅಂದರೆ ಮಣ್ಣಿನ ಆರೋಗ್ಯ ಪರೀಕ್ಷೆ, ಮಣ್ಣಿನ ಟೆಸ್ಟ್ ಮಾಡಿಸ್ಕೊಬೇಕು. ಅದರಲ್ಲಿ ನಮ್ಗೆ ಯಾವ ಪೋಷಕಾಂಶ ಎಷ್ಟಂಶದಲ್ಲಿದೆ ಈ ಸೂಕ್ತವಾದ ಬೆಳೆಗೆ, ನೀವು ಅಂತರ್ಬೆಳೆಯಾಗಿ ಬೆಳೆ ಈ ಥರ ಇರೋದ್ರಿಂದ ಸೊ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಫಸ್ಟು. ಸೊ ಅದರಲ್ಲಿ ಏನು ನಿಮಗೆ ಪೋಷಕಾಂಶಗಳು, ಯಾವುದು ಕೊರತೆ ಏನಾಗಿದೆ, ಯಾವುದು ಹೆಚ್ಚಿನ ಮಟ್ಟದಲ್ಲಿದೆ, ಇದನ್ನ ತಿಳ್ಕೊಂಡ್ರೆ ನೀವು ಆ ಕರೆಕ್ಟ್ ಮಾಡೋದಕ್ಕೆ ಒಂದು ರೆಕಮೆಂಡೆಡ್ ಮೆಷರ್ಸ್. ಸೊ ಇದನ್ನ ನಾವು ಶಿಫಾರಸ್ ಮಾಡ್ಬೋದಾಗತ್ತೆ. ಸೊ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ, ಆಮೇಲೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಫಲವತ್ತತೆನು ಹೆಚ್ಚಾಗತ್ತೆ ಸಾರ. ಆಮೇಲೆ ಅಂತರ್ ಬೆಳೆಯಾಗಿ ಈಗ ಮುಕ್ಕುನ ಬೆಳೀತಾರೆ, ಮುಕ್ಕುನ ಬೀಜಗಳನ್ನ ಹಾಕ್ತಾರೆ ಅಡಿಕೆ ತೋಟದಲ್ಲಿ, ಆಮೇಲೆ ಸೆಣಬು ಬೆಳೀತಾರೆ. ಸೊ ಇದನ್ನೆಲ್ಲ ಬೆಳೆಯೋದ್ರಿಂದ ಸಾರಜನಕದ ಅಂಶ ಏನಿಲ್ಲ ಅಂದ್ರೆ ನಾವು 3 ವರ್ಷದ ನಂತರ ಸಾರ ಯೂರಿಯಾ ಹಾಕೋದನ್ನೇ ಕಡಿಮೆ ಮಾಡಬಹುದಾಗತ್ತೆ, ನಿಲ್ಸೆ ಬಿಡ್ಬೋದು. ಆದ ಕಾರಣದಿಂದ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಏನು ಶಿಫಾರಸು ನಮ್ಗೆ ಯಾವ್ದು ಕೊರತೆ ಇದೆ ಅದನ್ನು ತಿಳ್ಕೊಂಡ್ರೆ ಒಂದು ಶಿಫಾರಸ್ ಮಾಡಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಮಂಜಪ್ಪ ಅವರೇ, ನೀವು ಮಣ್ಣಿನ ಪರೀಕ್ಷೆ ಮಾಡಿಸಿದ್ರ ನಿಮ್ ತೋಟದ? ಸರ್ ಮಣ್ಣಿನ ಪರೀಕ್ಷೆ ಮಾಡಿಸಿಲ್ಲ, ನಾವು ಈ ಬೇವಿನ ಬೀಜದ ಪುಡಿ ಮಾಡಿಸಿ ಬೇರೆ ಬೇವಿನ ಬೀಜನ ಹಾಕಿದ್ವಿ ಸರ್. ಅದನ್ನ ಈಗ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಏನು ಕೊಡ್ಬೇಕನ್ನೋದು ಅವ್ರಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮಣ್ಣಿನ ಪರೀಕ್ಷೆ ಒಂದ್ಸರಿ ಮಾಡಿಸಿ ಕೃಷಿ ಇಲಾಖೆಯಲ್ಲಿ ಮಾಡ್ತಾರಲ್ಲ. ಇನ್ನೊಂದು ತೋಟದಲ್ಲಿ ಸರ್, ಇನ್ನೊಂದು ಹಳೆ ತೋಟ ಇದೆ 11-11 ವರ್ಷದ ಗಿಡ ಅದು. ಅದರಲ್ಲಿ ಏನಾಗಿದೆ ಅಂದ್ರೆ ಕೆಲವು ಗಿಡಗಳು ಒಂದೊಂದರಲ್ಲಿ 7-8 ಮನೆಗಳಿದಾವೆ ಸರ್. ಅದೇನಾಗಿದೆ ಅಂದ್ರೆ ಹಿಡಿದು ತಿರುಚಿ ಬಿಟ್ಟಿದಾರ, ಗಿಡ ತಿರುಗಿ ಬಿಡ್ತಾರಲ್ಲ ಆತರ ಆಗಿ ಕಟ್ಟು ತಿರುಗಿದೆ ಅನ್ನೋಂಗಾಗಿ ಮೇಲೆಲ್ಲ ಇದಾಗಿದಾವೆ. ಅದೇನ್ ಪ್ರಾಬ್ಲಮ್, ಅದಕ್ಕೆ ಏನ್ ಮಾಡ್ಬೇಕು ಸರ್ ಕಂಟ್ರೋಲ್ ಆಗಕ್ಕೆ? ಅಡಕೆಲ್ಲಿ ಹೇಳ್ತಾ ಇದೀರಾ ನೀವು? ನಾನು ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು ಅಡಕೆಯಲ್ಲಿ ಒಂದು ಈ ಸಮಯದಲ್ಲಿ ನೋಡ್ಬೋದಾಗಿದ್ದ ಒಂದು ಪೋಷಕಾಂಶದ ಕೊರತೆ ಸಮಸ್ಯೆ ಅಂದ್ರೆ ಇಡಿಮುಂಡಿಗೆ, ಅದು ಒಂದು ಬ್ಯಾಂಡ್ ಡಿಸೀಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲೆಗಳ ಗಾತ್ರ, ಆಮೇಲೆ ನಾವು ಮೇಲ್ಗಡೆ ಫುಲ್ಲು ಏನು ಕಾಂಡ ಬೆಳ್ದಿ ಇನ್ನೇನು ಎಲೆ ಬರುವಂತ ಭಾಗದಲ್ಲಿ ಕಾಂಡದ ಸುತ್ತಳತೆ ತುಂಬಾ ಸಣ್ಣದಾಗ್ಬಿಡುತ್ತೆ. ಆಮೇಲೆ ಎಲೆಗಳ ಬೆಳವಣಿಗೆ ಸಹ ಆಗಲ್ಲ, ಅದು ಎಲೆಗಳ ಬೆಳವಣಿಗೆ ಆಗಲ್ಲ. ಆಮೇಲೆ ಎಲೆಗಳ ಗಾತ್ರ ಆಗಿರ್ಬೋದು, ನಾವು ಒಂದು ವರ್ಷದಲ್ಲಿ ಏನಿಲ್ಲ ಅಂದ್ರು ಒಂದು 12 ಎಲೆನ ನೋಡ್ಬೋದು ಅಡಕೆ ಇದರಲ್ಲಿ. ಸೊ ಇಲ್ಲಿ ಬರೀ ಒಂದು 3 ಇರುತ್ತೆ, ಒಂದು 4 ಇರುತ್ತೆ. ಆಮೇಲೆ ಗಾತ್ರಗಳು ಸಹ ಕಡಿಮೆ ಆಗ್ತಾ ಹೋಗುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಸತು ಸಲ್ಫೇಟ್, ನಿಮ್ಗೆ ರಾಸಾಯನಿಕ ಗೊಬ್ಬರಗಳ ಅಂಗಡಿಗಳಲ್ಲಿ ಸತು ಸಲ್ಫೇಟ್ ಅಂದ್ರೆ ಸಿಗ್ತದೆ, ಇದನ್ನ ಬುಡಕ್ ಹಾಕೋದಾದ್ರೆ ಪ್ರತಿ ಅಡಿಕೆ ಗಿಡಕ್ಕೆ ಒಂದು 10 ಗ್ರಾಮ್ನಷ್ಟು ನೀರಲ್ಲಿ ಕದರ್ಸ್ಬಿಟ್ಟು 1 ಲೀಟರ್ ನೀರಿಗೆ 10 ಗ್ರಾಮ್ ಸತು ಸಲ್ಫೇಟ್ನ ಚೆನ್ನಾಗಿ ಕದಲಿಸ್ಬಿಟ್ಟು ಬುಡಕ್ ಹಾಕ್ಬೋದಾಗತ್ತೆ. ಅದೇ ನೀವೇನಾರು ಗಿಡಗಳು ಇನ್ನೂ ಸಣ್ಣ ಇದ್ದಲ್ಲಿ ಸ್ಪ್ರೇ ಮಾಡ್ಬೋದು, ಏನಾದ್ರು ಸಿಂಪಡಣೆ ಆಗುತ್ತೆ ಅನ್ನೋ ಪಕ್ಷದಲ್ಲಿ 5 ಗ್ರಾಮ್ ಸತು ಸಲ್ಫೇಟ್ನ ಪ್ರತಿ ಲೀಟರ್ ನೀರಿಗೆ ಕದಲಿಸ್ಬಿಟ್ಟು ಇದನ್ನ ಸಿಂಪಡಣೆ ಮಾಡ್ಬೋದಾಗಿರುತ್ತೆ. ಅದೇ ಈಗ ಎಷ್ಟು ಎಷ್ಟು ವರ್ಷದ ಗಿಡ ತಮ್ಮದು ಈಗ ಹೇಳಿದ್ದು? ದೊಡ್ಡವಾದ ನೀವು ಬುಡಕ್ಕೆ ಹಾಕ್ಬೇಕಾಗತ್ತೆ, ಬುಡಕ್ಕೆ ಹಾಕಿದ್ರೆ ಬುಡಕ್ಕೆ ಹಾಕ್ಬೇಕಾಗುತ್ತೆ ಸರ್. ಮತ್ತೆ ಸ್ಪ್ರೇ ಮಾಡಿಸೋದು ಅಂದ್ರೆ ಸ್ಪ್ರೇ ಮಾಡೋದು ಕಷ್ಟ ಆಗುತ್ತೆ ಸರ್ ಸ್ವಲ್ಪ. ನೀವು ಮಾಡಿಸ್ರಿ ಅಂದ್ರೆ ನಾವು ಮಾಡಿಸ್ತೀವಿ. ಬುಡಕ್ಕೆ ಹಾಕಿ ನೀವು ಒಂದ್ಸರಿ ಪ್ರಯತ್ನ ಮಾಡಿ, ಇದರಿಂದ ನಿಮ್ದೇನು ಈ ಬಾಧೆವನ್ನ ಸರಿ ಮಾಡ್ಬೋದು. ಸರ್ ತಾವು ಏನಾದ್ರೂ ಈ ಕಡೆ ಬಂದು ತೋಟ ಭೇಟಿ ಕೊಡಕ್ ಆಗುತ್ತಾ ಸರ್? ತಮ್ಗೆ ಆಹ್ವಾನ ಕೊಡ್ತೀವಿ ನಾವು. ನಿಮ್ದು ಯಾವ ತಾಲೂಕ್ ಬರುತ್ತೆ ಅಂದ್ರಲ್ಲ? ಜಗಳೂರು ತಾಲೂಕ್ ದಿದ್ದಿಗೆ ಅಂತ ಸರ್. ಅದೇ ದಿದ್ದಿಗೆ ಜಗಳೂರು ತಾಲೂಕು. ಈಗ ನೀವು ದಾವಣಗೆರೆಯಲ್ಲೇ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸರ್, ಅಲ್ಲಿ ತೋಟಗಾರಿಕಾ ವಿಜ್ಞಾನಿಗಳಿದ್ದಾರೆ ಬಸನಗೌಡ್ರ ಅಂತೇಳಿ. ಬಸನಗೌಡ್ ಸರ್ ನಿಮ್ಮಲ್ಲಿ ನಾವು ಜಾಸ್ತಿ ಲೈಕ್ ಮಾಡ್ತೀವಿ. ಅಲ್ಲ ಈಗ ಬಬ್ಬರ್ ಫಾರಂ ದೂರ ಆಗುತ್ತೆ ಅವ್ರಿಗೆ, ಅವ್ರಿಗೆ ಬೇರೆ ಬೇರೆ ಫಿಕ್ಸ್ ಮಾಡಿರ್ತಾರೆ ಇಂಥ ಕಡೆ ಹೋಗ್ಬೇಕಂತೇಳಿ. ಹಾಗಾಗಿ ನೀವು ಬೇಕಾದ್ರೆ ಅಲ್ಲಿಗೆ ನೀವು ಕಾಲೇಜಿಗೆ ಹೋದ್ರೆ ನಿಮ್ಗೆ ಮಾಹಿತಿ ಕೊಡ್ತಾರೆ. ಹೋಗಿ ಮಾತಾಡೋದಕ್ಕಿಂತ ಒಂದ್ಸರಿ ಬಂದ್ ನೋಡಿ ಚೆನ್ನಾಗಿರುತ್ತೆ. ಅಲ್ಲ ಕರೆಕ್ಟ್. ಅದಕ್ಕೆ ನೀವು ಒಂದ್ಸರಿ ಇವರಿಗೆ ಬಸನಗೌಡರಿಗೆ ಮಾತಾಡಿ, ನೀವು ಏನನ್ನ ಸಾಧ್ಯ ಆದ್ರೆ ಬಬ್ಬೂರ್ ಫರಂಗ್ ಒಂದ್ಸರಿ ಹೋಗಿ ಬನ್ನಿ. ನಮಸ್ಕಾರ, ಒಳ್ಳೇದು ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈ ತರ ಸಮಸ್ಯೆಗಳಿದೆ ಸರ್, ಅಡಿಕೆಯಲ್ಲಿ ಬಹಳಷ್ಟು ರೈತರು ಈ ಸಮಸ್ಯೆನ ಎದುರಿಸ್ತಿದ್ದಾರೆ. ಇದಲ್ಲದೆ ಈಗ ಈಗೇನು ಇಡಿಮಂಡಿಗೆ ರೋಗ ಅಂತ ಹೇಳಿದ್ರೆ ಇನ್ನೂ ಯಾವ ರೀತಿಯ ಸಮಸ್ಯೆಗಳು ಆಗ್ಬೋದು? ಸಣ್ಣ ಸಣ್ಣ ಈಗ ಈಗ ಒಂದು ಕರೆ ಇದೆ, ಕರೆ ನಂತರ ನಾವು ಮತ್ತೆ ಮಾತಾಡೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ನನ್ನ ಹೆಸರು ದೊಡ್ಡಪ್ಪಯ್ಯ ಅಂತ ಸರ್. ದೊಡ್ಡಪ್ಪಯ್ಯ ಅವರು, ಹೇಳಿ, ಎಲ್ಲಿಂದ? ನಾವು ಸರ್ ಆಂಧ್ರಪ್ರದೇಶ ಸತ್ಯಸಾಯಿ ಜಿಲ್ಲಾ. ಹಾ ಹೇಳಿ, ಪ್ರಶ್ನೆ ಕೇಳಿ. ಸರ್ ಏನಿಲ್ಲ ಸರ್, ಈ ರಾಗಿ ಹೊಲಕ್ಕೆ ಜಟ್ಕೆ ರೋಗ ಬರ್ತೈತೆ ಸರ್, ಅದಕ್ಕೆ ವಿಚಾರಿಸ್ಬೇಕಾಯ್ತು. ರಾಗಿ ಹೊಲಕ್ಕೆ ಜಟ್ಕೆ ರೋಗ, ಇದು ಈ ತೆನೆ ಬರ್ತವೆ ಸರ್, ತೆನೆ ಯಾಕೋ ಒಣಗ ಅಂತ ಕಾಲ ಬರ್ತೈತೆ. ಏನ್ ಕಾರಣ ಅಂತ ಕಂಡಿಡಿಯಕ್ ಆಗ್ತಿಲ್ಲ ಸರ್ ನಮ್ ಕೈಲಿ. ಈಗ ಸರ್ ಕಡೆಯಿಂದ ಏನಾರ ಸಲಹೆ ಸಿಕ್ತೈತೇನೋ ಅಂತ ಫೋನ್ ಮಾಡಿದೆ. ಅಲ್ಲ, ಈಗ ಇವತ್ತು ತೋಟಗಾರಿಕೆ ಬೆಳೆಗಳ ಬಗ್ಗೆ ಇರೋದು, ಹಾಗಾಗಿ ನೀವು ಇವ್ರದ ಓಂಕಾರಪ್ಪರದ ನಂಬರ್ ಇದೆಯಾ ನಿಮ್ಮ ಹತ್ರ? ಅಲ್ಲಲ್ಲ, ನಿಮಗೆ ಫೋನ್ ಮಾಡಿ ಕೇಳಿ ವಿಜ್ಞಾನಿಗಳಿಗೆ, ಬಬ್ಬರ್ ಫಾರ್ಮ್ ನಲ್ಲಿ ಓಂಕಾರಪ್ಪರ್ ಅಂತ ಇರ್ತಾರೆ. ಹಿರಿಯರು ಒಳ್ಳೆ ಸಲಹೆಗಾರರು ಸರ್. ನೀವು ಒಂದ್ಸರಿ ಅವ್ರಿಗೆ ಫೋನ್ ಮಾಡಿ, ಫೋನ್ ಮಾಡಿ ಅವ್ರು ನಿಮ್ಗೆ ಹೇಳ್ತಾರೆ ಏನ್ ಮಾಡ್ಬೇಕಂತೇಳಿ. ಕ್ಷಮೆ ಕೇಳಂತದ್ದೇನಿಲ್ಲ, ಅದ ಇವತ್ತು ಸಬ್ಜೆಕ್ಟ್ ಬೇರೆ ಇರೋದ್ರಿಂದ ಆ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ತಜ್ಞರು ಬಂದಿರ್ತಾರಲ್ಲ. ನೀವು ಒಬ್ಬ ಇವರಿಗೆ ಮಾಡಿ, ಓಂಕಾರಪ್ಪರಿಗೆ ಮಾಡಿ, ನಿಮ್ಗೆ ಮಾಹಿತಿ ಕೊಡ್ತಾರೆ. ನಂಬರ್ ಆಮೇಲೆ ನಾವು ಕೊನೆಗೆ ನಮ್ಮ ನಂಬರ್ ಒಂದು ಹೇಳ್ತೀನಿ, ನೀವು ಅವರಿಗೆ ಬರ್ಕೊಳ್ಳಿ, ಅವಾಗ ಮಾತಾಡ್ರಿ ಅಂತೆ. ಕೊನೆಗೆ ಕಾರ್ಯಕ್ರಮ ಕೊನೆಗೆ ಹೇಳ್ತೀನಿ ನಾನು. ಓಕೆ ಓಕೆ ಓಕೆ ಸರ್. ಈಗ ನಮ್ಮ ರೈತ ಬಾಂಧವರು ಈಗ ತೋಟಗಾರಿಕೆ ತೋಟಗಾರಿಕೆ ಅಂದರೆ ಈಗ ತೋಟಗಳು ಇಟ್ಕೊಂಡಿರೋಂಥರು, ಅದೇ ಏನಿರ್ಬೋದು, ಮಾವಿರ್ಬೋದು, ಅಡಿಕೆ, ಸೀಬೆ, ಸಪೋಟ, ಯಾವುದೇ ಒಂದಿರಲಿ, ಹೆಚ್ಚು ಇಳುವರಿ ಬರಬೇಕು ಅಂದರೆ ಅವರು ಏನೇನು ಒಂದು ಕ್ರಮಗಳನ್ನು ಅನುಸರಿಸ್ಬೇಕು? ಗೊಬ್ಬರ ಕೊಡೋದಿರ್ಬೋದು ಅಥವಾ ರೋಗ ಕೀಟಗಳ ಬಾಧೆನ ನಿರ್ವಹಣೆ ಮಾಡೋದಿರ್ಬೋದು, ಇನ್ನು ಮುಂಜಾಗ್ರತೆಯಾಗಿ ಏನೇನು ಮಾಡಬೇಕಾಗುತ್ತೆ? ಮುಖ್ಯವಾಗಿ ಆಗ್ಲೇ ನಾವು ಮಾತಾಡ್ತಾ ಮೊದಲಲ್ಲೇ ಈ ಕಾರ್ಯಕ್ರಮದ ಮೊದಲಲ್ಲೇ ನಾವು ಹೇಳ್ತಾ ಇದ್ವಿ. ಈಗ ಏನು ಅಂತಂದರೆ ಈಗ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಬಸ್ಸುಗಾಲುಗಳ ನಿರ್ಮಾಣ ಅವಶ್ಯಕವಾಗಿರುತ್ತೆ. ಅದು ಅಲ್ಲದೆ ಮತ್ತು ಪ್ರತಿಯೊಂದು ಬೆಳೆಗೂ ಕೂಡ ನಾವು ಇಂತಿಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕು ಮತ್ತು ಆಮೇಲೆ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಬೇಕು ಅಂತ ಇರುತ್ತೆ. ಈಗ ನಾವು ಮಾವಿಗೆ ಉದಾಹರಣೆಯಾಗಿ ತೊಗೊಂಡ್ರೆ ಪ್ರತಿ ವರ್ಷವೂ ಕೂಡ ನಮಗೆ ಬೆಳೆ ಕಟಾವು ಮಾಡಿದ ನಂತರ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು ಗಿಡದ ಬುಡಕ್ಕೆ ಸೇರಿಸುವಂಥದ್ದು. ಮತ್ತು ಆಮೇಲೆ ಸಾಕಷ್ಟು ರೈತರು ಏನು ಇದರಲ್ಲಿ ತಪ್ಪು ಮಾಡ್ತಾರೆ ಅಂತಂದರೆ, ಗಿಡದ ಬುಡಕ್ಕೆ ಹಾಕಬೇಕು ಅಂತಂದಾಗ ಈಗ ಸುಮಾರು ಒಂದು 5 ವರ್ಷದ ಮಾವಿಂದು ಮರ ಇದೆ ಅಂತಂದರೆ ಅದು ಬುಡಕ್ಕೆ ತಗೊಂಡೋಗಿ ಗೊಬ್ಬರವನ್ನು ಹಾಕುವಂಥದ್ದು, ಇದು ತಪ್ಪು ರೀತಿಯಲ್ಲಿ ಹಾಕುವಂಥದ್ದು. ಅದನ್ನು ಏನು ಮಾಡಬೇಕು ಅಂದರೆ ಕನಿಷ್ಠ 1.5 ಅಥವಾ 3 ಅಡಿ ದೂರದಲ್ಲಿ ಅದರ ಮುಖ್ಯವಾದಂಥ ಬೇರುಗಳು ಅಲ್ಲಿರೋದ್ರಿಂದ ಅಥವಾ ಆಹಾರವನ್ನು ಹೀರ್ಕೊಳ್ಳುವಂಥ ಶಕ್ತಿ ಹೊಂದಿರುವಂಥ ಬೇರುಗಳು ದೂರದಲ್ಲಿರೋದ್ರಿಂದ ಅಷ್ಟು ಅಂತರದಲ್ಲಿ ನಾವು ಗಿಡದ ಸುತ್ತ ಮರದ ಸುತ್ತನೂ ಕೂಡ ಒಂದು ಟ್ರೆಂಚನ್ನು ತೆಗೆದು ಸುಮಾರು 4 ಇಂಚಿನ ಆಳಕ್ಕೆ ತೆಗೆದುಬಿಟ್ಟು ಅಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸುವಂಥದ್ದು. ಈ ರೀತಿ ಪ್ರತಿ ವರ್ಷವೂ ಕೂಡ ನಾವು ಮಾಡೋದ್ರಿಂದ ಯಾವುದೇ ಬೆಳೆ ಆಗಿರ್ಬೋದು, ಮಾವಿನ ಬೆಳೆ ಆಗ್ಬೋದು, ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟು ಪ್ರಮಾಣದಲ್ಲಿ ಏನು ರಾಸಾಯನಿಕ ಗೊಬ್ಬರಗಳನ್ನ ಹಾಕಬೇಕು ಅಥವಾ ಸೇರಿಸ್ಬೇಕು ಅಂತ ಇರುತ್ತೆ. ಅಷ್ಟು ಪ್ರಮಾಣದಲ್ಲಿ ನಾವು ಮಾಡೋದ್ರಿಂದ ಏನಾಗುತ್ತೆ, ಅದಕ್ಕೆ ಪ್ರತಿ ವರ್ಷವೂ ಕೂಡ ಏನೋ ಸರಾಸರಿ ರಾಸಾಯನಿಕ ಅದಕ್ಕೆ ಪೋಷಕಾಂಶಗಳು ತಲುಪಬೇಕಾಗಿದೆಯೋ ಅದೆಲ್ಲನೂ ಕೂಡ ಅದಕ್ಕೆ ಪೂರಕವಾಗಿ ಸೇರೋದ್ರಿಂದ ಒಂದು ಒಳ್ಳೆ ಇಳುವರಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೊಟ್ಟಂಥ ರಾಸಾಯನಿಕ ಗೊಬ್ಬರಗಳು ಅಥವಾ ಕೊಟ್ಟಿಗೆ ಗೊಬ್ಬರ ಸರಿಯಾದ ರೀತಿ ಕೆಲಸ ಮಾಡಬೇಕು ಅಂತಂದರೆ ಮಣ್ಣಿನ ರಸಸಾರನೂ ಕೂಡ ಭಾಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ನಾವು ಪ್ರತಿ ಎರಡು ವರ್ಷಕ್ಕೊಮ್ಮೆನಾದರೂ ನಾವು ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಅದರ ಫಲವತ್ತತೆ ಎಷ್ಟಿದೆ, ಅದರಲ್ಲಿ ಪೋಷಕಾಂಶಗಳ ಲಭ್ಯತೆ ಎಷ್ಟಿದೆ, ಮತ್ತು ಆಮೇಲೆ ಅದು ಮಣ್ಣಿನ ರಸಸಾರ ಏನಿದೆ, ಕಡಿಮೆ ಇದೆಯೋ, ಜಾಸ್ತಿ ಇದೆಯೋ, ಆಮ್ಲ ಇದೆಯೋ ಅಥವಾ ಏನೋ ಕ್ಷೀರ ಇದೆಯೋ, ಈ ರೀತಿ ಅದರ ಮಾಹಿತಿ ನಮಗೆ ಸಿಗೋದ್ರಿಂದ ಈಗ ನಮ್ಮ ಭಾಗದಲ್ಲೆಲ್ಲನೂ ಕೂಡ ಆಮ್ಲ ಮಣ್ಣೆ ಹೆಚ್ಚಾಗಿರೋದ್ರಿಂದ ನಾವು ಅದಕ್ಕೆ ಜಿಪ್ಸಮ್ನ ನಾವು ರೆಕಮೆಂಡ್ ಮಾಡ್ತೀವಿ. ಪ್ರತಿ ಗಿಡಕ್ಕೆ, ಪ್ರತಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಪ್ರತಿಯೊಂದು ಗಿಡಕ್ಕೂ ಕೂಡ 1 kg ಮಣ್ಣಿನ ಮರದ ಸುತ್ತನೂ ಕೂಡ ಅದನ್ನು ಎರಚೋದ್ರಿಂದ ಮತ್ತು ಮಣ್ಣಿನಲ್ಲಿ ಮಿಶ್ರ ಮಾಡೋದ್ರಿಂದ ಅದು ಮಣ್ಣಿನ ರಸಸಾರನೂ ಕೂಡ ಮೈಂಟೈನ್ ಆಗ್ತದೆ. ಆವಾಗ ಮಣ್ಣಿಗೆ ನಾವು ಏನೇ ಪೋಷಕಾಂಶಗಳನ್ನ ಸೇರಿಸಿದ್ರು ಕೂಡ ಅದು ಗಿಡಕ್ಕೆ ಲಭ್ಯವಾಗುವಂಥ ರೀತಿಯಲ್ಲಿ ಅದು ಸಿಗ್ತದೆ. ಹಾಗಾಗಿ ನಾವೇನೆಲ್ಲ ರಾಸಾಯನಿಕ ಗೊಬ್ಬರಗಳು ಕೊಟ್ಟರು ಕೂಡ ಅದು ಮಣ್ಣು ಗಿಡಕ್ಕೆ ಸೇರೋದ್ರಿಂದ ಗಿಡದ ಬೆಳವಣಿಗೆನೂ ಕೂಡ ಅಚ್ಚುಕಟ್ಟಾಗಿ ಬರ್ತದೆ, ಮತ್ತು ಮುಂದೆ ಒಳ್ಳೆ ಇಳುವರಿಯನ್ನು ತಗೋಬೋದು. ಸರ್ ಕಾರ್ತಿಕ್ ಅವರು, ಈಗ ಅಡಿಕೆಯಷ್ಟೇ ಇನ್ನೊಂದು ಮುಖ್ಯವಾದ ಬೆಳೆ ನಮಗೆ ನಮ್ಮ ರೈತರದ್ದು ತೆಂಗು. ತೆಂಗಿನಲ್ಲಿ ಬೆಳೆ ನಿರ್ವಹಣೆ ಹೇಗೆ ಮಾಡಿದ್ರೆ ಅವರಿಗೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ನಾವು ಇಷ್ಟೊತ್ತವರೆಗೂ ಅಡಿಕೆ ಬಗ್ಗೆ ಮಾತಾಡ್ತಿದ್ದಂಗೆ ತೆಂಗು ನೀವು ಹೇಳ್ದಂಗೆ ಬಹು ಮುಖ್ಯವಾದ ಬಹುವಾರ್ಷಿಕ ಬೆಳೆ ಇದೊಂದು. ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಎತ್ತರದ ತಳಿ ಆದರೆ ಒಂದು 50-60 ವರ್ಷ ಆಗಿರ್ಬೋದು, ಗಿಡ್ಡ ತಳಿಗಳಾದರೆ 30-40 ವರ್ಷ.